ಒಂದು ಕೃಷಿಯನ್ನು ಉದ್ಯಮವಾಗಿ ನೋಡೋದು ಹೇಗೆ ಲಾಭದಾಯಕ, ಇದನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ತೀರಾ? ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಚೋಳಿನ್ ಸಾಹೇಬರು ಹೇಳ್ದಂಗೆ ಈ ಮೇಕ್ ಇನ್ ಇಂಡಿಯಾ ಅಂತ ಒಂದು ಶಬ್ದ ಬಳಸಿದ್ರು ಅವರು. ಈ ಆಧುನೀಕರಣ ಅಭಿವೃದ್ಧಿನಲ್ಲಿ ಈ ಮೇಕ್ ಇನ್ ಇಂಡಿಯಾ ಥರ ಯಾವ ಥರ ಬಂತು, ಅದರಲ್ಲೇ ಒಂದು ಇನ್ನೊಂದು ಸ್ಟಾರ್ಟಪ್ ಇಂಡಿಯಾ ಅಂತ ಒಂದಿದೆ. ಅಂದರೆ ಈ ಸ್ಟಾರ್ಟಪ್ಗಳು ಅಂದ್ರೇನು, ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ವಿನೂತನತೆ, ಯಾವುದೇ ಒಂದು ಕೃಷಿ ಸಮಸ್ಯೆಗೆ ನಾವೀನ್ಯತೆಯಿಂದ ಅದನ್ನು ಪರಿಹಾರ ಕಂಡುಕೊಳ್ಳೋದಾಗಲಿ ಅಥವಾ ಒಂದು ರೈತರಿಗಿರುವಂಥ ಅವಶ್ಯಕತೆಗೆ ಒಂದೇನು ಉಪಾಯ ಅಂದ್ಕೊಂಡು ಬಂದು ಅದನ್ನು ಉದ್ದಿಮೆ ಪ್ರಕಾರ ಪ್ರಾರಂಭ ಮಾಡಿದ್ರೆ ಅದಕ್ಕೆ ನಾವು ಸ್ಟಾರ್ಟಪ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಸ್ಟಾರ್ಟಪ್ಗಳು ನಮ್ಮ ದೇಶದಲ್ಲಿ 1990 ಪ್ರಾರಂಭ ಆದ್ರೂ ಬಹಳ ಕಡಿಮೆ ಗತಿಯಲ್ಲಿ ಅಥವಾ ಆಮೆಗತಿಯಲ್ಲಿ ಪ್ರಾರಂಭ ಆಗಿತ್ತು. ಇತ್ತೀಚೆಗೆ 2015 ಮುಂದೆ ಏನು ಸ್ಟಾರ್ಟಪ್ ಇಂಡಿಯಾ ಬಂತು, ಬಹಳಷ್ಟು ನಮ್ಮ ದೇಶದಲ್ಲಿ ಅದಕ್ಕೆ ಬಹಳಷ್ಟು ಪೊಟೆನ್ಷಿಯಲ್ ಇದೆ, ಬಹಳಷ್ಟು ಸ್ಟಾರ್ಟಪ್ಗಳಿಗೆ ಬಹಳ ಅಭಿವೃದ್ಧಿ ಹೊಂದಿದ್ದಾವೆ. ಒಟ್ಟಾರೆ ನಮ್ಮ ದೇಶ ಈಗ ಪ್ರಪಂಚದಲ್ಲಿಯೇ 3ನೇ ಸ್ಥಾನದಲ್ಲಿ ಇದೆ ಸರಿ, ಈ ಸ್ಟಾರ್ಟಪ್ಗಳಲ್ಲಿ. ಅದರಲ್ಲಿ ಮತ್ತೆ ಯುನಿಕಾರ್ನ್ಸ್ ಅಂತ ಒಂದು ಹೇಳ್ತೇವೆ, ಯುನಿಕಾರ್ನ್ ಅಂದ್ರೆ 100 ಕೋಟಿ ಮಾಡುವಂತಹ ಸ್ಟಾರ್ಟ್ಅಪ್ಗಳು, ಅದರಲ್ಲಿನೂ ಭಾರತ ದೇಶ 3ನೇ ಸ್ಥಾನದಲ್ಲಿದೆ. ಸೊ ಇನ್ನು ಬಂದು ಕೃಷಿ ಸ್ಟಾರ್ಟ್ಅಪ್ಗಳದ್ದು ಬಂದ್ರೆ ಮೊದಲು ಸಾಮಾನ್ಯವಾಗಿ ಬೇರೆ ವಲಯಗಳಲ್ಲಿ ಇತ್ತು. ಇದು ಈ ಕೃಷಿನಲ್ಲಿ ಬಹಳಷ್ಟು, ಈಗ ನಮ್ಮ ಜನಸಂಖ್ಯೆ ಸುಮಾರು 56-58% ಈಗಾದರೂ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇಲ್ಲಿಗೆ ವಿನೂತನತೆ, ನಾವೀನ್ಯತೆ ಅಥವಾ ಈ ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳಿದ್ದಾವೆ. ಈ ನಿಟ್ಟಿನಲ್ಲಿ ಈ ಭಾರತ ಸರ್ಕಾರದ ಒಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ನವರು ರಫ್ತಾರ್ ಅಂತ ಮೊದಲು ಪ್ರಾರಂಭ ಮಾಡಿದ್ರು. ಈಗ ಅದನ್ನು ಇನ್ನೋವೇಷನ್ ಅಂಡ್ ಅಗ್ರಿ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಅಂತ ಪ್ರಾರಂಭ ಮಾಡಿದ್ದಾರೆ. ಇದು ಈ ಕೃಷಿ ವಿಶ್ವವಿದ್ಯಾಲಯಗಳಿಗೂ ಮತ್ತು ಇನ್ನಿತರ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಒಟ್ಟು 29 ಈ ತರ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ನಮ್ಮ ದೇಶದಲ್ಲಿ ಇದಾವೆ. ಈಗ ಇದು ಒಂದು ಯೋಜನೆ, ಈ ತರ ಬೇರೆ ಯೋಜನೆಗಳು ಇದಾವೆ. ಇದು ಒಂದು ಪ್ರಮುಖ ಯೋಜನೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಮ್ದೇ ಒಂದು ಉದಾಹರಣೆ ತಗೊಂಡ್ರೆ 2019 ಪ್ರಾರಂಭ ಮಾಡಿ ಇವತ್ತು 25 ನಾವು ಒಟ್ಟು 112 ಸ್ಟಾರ್ಟ್ಅಪ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಬಹಳ ಯಶಸ್ವಿಯಾಗಿ ಇವು ರೈತರ ಸೇವೆಯಲ್ಲಿ ಇದಾವೆ. ಸೊ ಹಾಗೆ ಇದು ಅಗ್ರಿ ಸ್ಟಾರ್ಟ್ಅಪ್ ಅವಶ್ಯಕತೆ ಇದೆ. ಇದರಲ್ಲಿ ಎಲ್ಲರ ಅಂದ್ರೆ ರೈತರಿಗೂ ಉಪಯೋಗ ಇದೆ, ಒಂದು ಕಡೆ ಇದು ಉದ್ಯೋಗ ಅವಕಾಶಗಳು ಅಥವಾ ನಮ್ಮ ಒಂದು ರೆವಿನ್ಯೂ ಜನರೇಷನ್ಗೂ ಇದು ಬಹಳಷ್ಟು ಸಹಾಯಕ ಆಗ್ತಾ ಇದೆ. ಪ್ರೊಫೆಸರ್ SS ಡೊಳ್ಳಿ ಅವರೇ, ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದೊಳಗೆ ಸಾಕಷ್ಟು ಉತ್ಸಾಹ ತರುಣರು ಸ್ಟಾರ್ಟ್ಅಪ್ಗಳನ್ನ ಪರಿಚಯ ಮಾಡಿಸ್ತಾ ಇದ್ರು ನಮ್ಮ ರೈತ ಬಾಂಧವರಿಗೆ. ಈ ಸ್ಟಾರ್ಟ್ಅಪ್ಗಳ ಕಂಡಿಡಿದಂತಹ ವಿಷಯಗಳನ್ನ ನಾವು ಮಂದಟ್ ಮಾಡಿಕೊಂಡು ಅವುಗಳ ಮೂಲಕ ನಾವು ಕೃಷಿಯನ್ನು ಉದ್ದಿಮೆಯಾಗಿ ಸ್ವೀಕರಿಸಿದ್ರೆ ಖಂಡಿತವಾಗಿ ಕೂಡ ಲಾಭದಾಯಕವಾಗಿರ್ತದೆ ಅಂತ ಹೇಳಿ ಅವರು ಹೇಳಿದರು. ಮತ್ತೆ ಕೃಷಿ ವಿದ್ಯಾಲಯದ ಪ್ರಾಧ್ಯಾಪಕರು ಸಾಕಷ್ಟು ಸಂಖ್ಯೆಯೊಳಗೆ ನಮ್ಮ ರೈತ ಬಾಂಧವರಿಗೆ ಇವತ್ತು ಆಧುನಿಕ ಕೃಷಿಯನ್ನು ಹೆಂಗೆ ಮಾಡಬೇಕು, ಹೇಗೆ ತಂತ್ರಾಂಶಗಳನ್ನು ಉಪಯೋಗ ಮಾಡಿಕೊಂಡು ಬೀಜಗಳ ತಂತ್ರಜ್ಞಾನ ಇರಬಹುದು, ಆಮೇಲೆ ಈ ತಳಿಗಳ ಅಭಿವೃದ್ಧಿ ಮಾಡೋದಂಥ ತಂತ್ರಜ್ಞಾನ ಇರಬಹುದು, ಮತ್ತೆ ಮಣ್ಣಿನ ಒಂದು ವೈಜ್ಞಾನಿಕ ನಿರ್ವಹಣೆ ಏನಿದೆ ಅಲ್ಲ, ಅಲ್ಲಿ ಸಾವಯವ ಅಂಶಗಳನ್ನು ಕಾಪಾಡಿಕೊಂಡು ಹೇಗೆ ನಮಗೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಇರಬಹುದು, ಎರೆಹುಳು ಇರಬಹುದು, ಅಂದರೆ ಅಲ್ಲಿ ಭೂಮಿಯ ಆರೋಗ್ಯವನ್ನು ಹೇಗೆ ನಾವು ಗಮನಿಸಿಕೊಂಡು ಉದ್ಯಮ ಅಭಿವೃದ್ಧಿ ಆಗಲಿಕ್ಕೆ ನಾವು ಕಾರಣೀಭೂತ ಆಗಬೇಕು ಅನ್ನೋದನ್ನು ಕೂಡ ಕೃಷಿ ಮೇಳದಲ್ಲಿ ನಾವು ನೋಡಿದ್ವಿ. ಅಂದರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ನಮ್ಮ ಧಾರವಾಡದಲ್ಲಿ ಇರುವಂತಹ ಈ ವಿವಿಧ ಸ್ಟಾರ್ಟ್ಅಪ್ಗಳು ಏನು ಯೋಜನೆಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ, ಮತ್ತು ಅದಕ್ಕೆ ಎಷ್ಟು ಜನ ಉತ್ಸಾಹಿತರನ್ನರು ರೈತ ಬಾಂಧವರು ಕೃಷಿ ಪದವೀಧರರು ಮುಂದೆ ಬಂದಿದ್ದಾರೆ. ವಿಶೇಷವಾಗಿ ಈ ಒಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಂತ್ರಜ್ಞರ ಸಹಾಯ ತೆಗೆದುಕೊಂಡು ಈ ಸ್ಟಾರ್ಟ್ಅಪ್ಗಳನ್ನು ಮಾಡೋ ಒಂದು ಬಗೆಯನ್ನು ಹೇಗೆ ಯಶಸ್ವಿಯಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗೆ ಅನುಷ್ಠಾನಗೊಳಿಸಲಾಗಿದೆ, ಈ ಕುರಿತಂತೆ ವಿವಿಧ ವಿಸ್ತೃತ ಮಾಹಿತಿಯನ್ನು ಮಾಡ್ಕೊಡ್ಬೋದಾ? ಈಗ ನೀವು ಈ ಕೃಷಿ ಮೇಳದಲ್ಲಿ ಕೃಷಿ ತಂತ್ರಜ್ಞಾನಗಳನ್ನು ರೈತರು ಸಾಮಾನ್ಯವಾಗಿ ಬಹಳಷ್ಟು ನೋಡ್ತಾರೆ, ಅದು ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು ಅಥವಾ ಒಂದು ಇಕ್ವಿಪ್ಮೆಂಟ್ ಆಗಿರ್ಬೋದು, ಈ ತರ ಬಹಳಷ್ಟು ನೋಡ್ತಾರೆ. ಈ ಕೃಷಿ ತಂತ್ರಜ್ಞಾನಗಳು ಅಭಿವೃದ್ಧಿಪಡಿಸೋದಕ್ಕೆ ಮುಖ್ಯವಾಗಿ 2 ಮೂಲಗಳಿದ್ದಾವೆ. ಒಂದು ಕೃಷಿ ವಿಶ್ವವಿದ್ಯಾಲಯಗಳು, ಎರಡನೇದು ICAR ಇನ್ಸ್ಟಿಟ್ಯೂಟ್ಸ್ ಸಂಶೋಧನಾ ಕೇಂದ್ರಗಳು, ಮೂರನೇದು ಪ್ರೈವೇಟ್ ಕಂಪನಿಗಳು. ಇಲ್ಲಿ 3 ಕಡೆ ಇದು ತಂತ್ರಜ್ಞಾನ ಆಗತ್ತೆ. ಇದು ತನ್ನದೇ ಆದ ಒಂದು ಸಾಂಸ್ಥಿಕವಾಗಿ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ವೈಯಕ್ತಿಕವಾಗಿ ಯಾರೋ ಒಬ್ಬ ವ್ಯಕ್ತಿನೂ ಒಂದು ತಂತ್ರಜ್ಞಾನ ಕಂಡುಹಿಡಿದು ಅದನ್ನ ರೈತರಿಗೆ ಸೇವೆಯಲ್ಲಿ ಕೊಡಬಹುದು, ಅದಕ್ಕೆ ಇವು ಸ್ಟಾರ್ಟ್ಅಪ್ಗಳಿರೋದು. ಇದು ಒಂದು ಯಾವುದೋ ಸಂಸ್ಥೆಗೆ ಸಂಬಂಧಪಟ್ಟದಲ್ಲ. ಇದು ಈಗ ಉದಾಹರಣೆಗೆ ರೈತರು ವ್ಯವಸಾಯ ಮಾಡ್ತಾನೆ, ಯಾವುದೋ ಒಂದು ಹೊಸ ಒಂದು ಐಡಿಯಾ ಇರುತ್ತೆ, ಅವರಿಗೆ ಒಂದು ಸಮಸ್ಯೆ ಇರುತ್ತೆ, ಸಮಸ್ಯೆಗೆ ಪರಿಹಾರನೂ ಅವ್ರಿಗಿರುತ್ತೆ. ಆದರೆ ಆ ಪರಿಹಾರ ಅದನ್ನು ಹೇಗೆ ನಾನು ಮುಂದೊಯ್ದು ಅದನ್ನು ಒಂದು ಪ್ರೊಡಕ್ಟನ್ನು ಮಾಡಬೇಕನ್ನೋ ಒಂದು ಅರಿವು ಅವ್ರಿಗಷ್ಟು ಇರೋದಿಲ್ಲ. ಈ ಅಗ್ರಿ ಇನ್ಕ್ಯುಬೇಷನ್ ಸೆಂಟರ್ಸ್ ಏನಂದರೆ ಇಂಥ ಒಂದು ಐಡಿಯಾಗಳಿಗೆ, ಉಪಾಯಗಳಿಗೆ, ಇನ್ನೋವೇಷನ್ಗಳಿಗೆ ಆರೈಕೆ ಮಾಡಿ ಅದನ್ನು ಒಂದು ಕಮರ್ಷಿಯಲ್ ರೂಪ ಕೊಟ್ಟು ಮಾರ್ಕೆಟ್ಗೆ ಒಯ್ಯುವಂಥ ಜವಾಬ್ದಾರಿ ನಮ್ಮದಿದೆ. ಸೊ ಇದು ಯಾರು ಮಾಡ್ಬೋದು ಅಂದರೆ ಎಲ್ಲರೂ ಮಾಡ್ಬೋದು. ಇದು ಕೃಷಿಕರು ಮಾಡ್ಬೋದು, ವಿದ್ಯಾರ್ಥಿಗಳು ಮಾಡ್ಬೋದು, ಆಮೇಲೆ ಜನರಲ್ ಪಬ್ಲಿಕ್ಕೂ ಮಾಡ್ಬೋದು. ಇವರೇ ಮಾಡ್ಬೇಕಂತೇನಿಲ್ಲ. ಕೃಷಿನಲ್ಲಿ ಯಾರು ತಿಳ್ಕೊಂಡಿದ್ದಾರೆ, ಕೃಷಿ ಸಮಸ್ಯೆಗಳನ್ನು ತಿಳ್ಕೊಳ್ತಾರೆ, ಅದಕ್ಕೊಂದು ಪರಿಹಾರ ಕೊಂಡ್ಕೊಂಡ್ಬಂದ್ರೆ ಅಲ್ಲಿ ಇದು ಒಂದು ಕೃಷಿ ಸ್ಟಾರ್ಟ್ಅಪ್ ಒಂದು ಸ್ಥಾಪನೆ ಮಾಡಿ ಕಂಪನಿ ಥರ ಒಂದು ರಿಜಿಸ್ಟ್ರೇಷನ್ ಮಾಡಿ ಉದ್ಯೋಗ ಪ್ರಾರಂಭ ಮಾಡೋಕ್ಕೆ ಇದು ಅವಕಾಶ ಇದೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಇತ್ತೀಚೆಗೆ ನಮ್ಮ ಒಂದು ಬ್ಯಾಚಲ್ಲಿ ಒಬ್ಬರು ರೈತ, ಕಬ್ಬು ಬೆಳೆಗಾರರು, ಅವರು ಮುದೋಳದವರು, ಅವರು ಈ ಕಬ್ಬು ಕಡಿಯೋದು ಸಮಸ್ಯೆ ಇದೆ. ಈಗ ಭಾಳಷ್ಟು ಗ್ಯಾಂಗ್ಗಳ ಹಿಂದೆ ಬೀಳ್ತಾರೆ ರೈತರು. ಅದಕ್ಕೆ ಅವರು ಉದ್ದ ಈ ಕಬ್ಬು ಕಡಿಯೋಕೆ ಫ್ಯಾಕ್ಟ್ರಿಯಿಂದ ಈಗ ಸಣ್ಣ ಸಣ್ಣ ತುಂಡುಗಳಾಗಿ ಕಡಿಯೋ ಮಷಿನ್ಗಳಿದ್ದಾವೆ. ಅವ್ರದ್ದು ಐಡಿಯಾ ಏನಪ್ಪಾ ಅಂದ್ರೆ ಪೂರ್ತಿ ಈ ದೊಡ್ಡ ಕೇನನ್ನೇ ಕಟ್ಟಾಗಬೇಕದು, ಆಮೇಲೆ ಅದೇ ಲೋಡ್ ಆಗಬೇಕು ತನ್ನಿಂತಾನೆ. ಅವರು ಜಸ್ಟ್ SSLC ಓದಿದ್ದಾರೆ, ಆದರೆ ಅವರು ಅದರಲ್ಲೇ ಇರೋದ್ರಿಂದ ಮಷಿನ್ನು ಟ್ರ್ಯಾಕ್ಟರ್ ಅವ್ರು ದಿನ ಹೊಡೆಯೋದ್ರಿಂದ ಅವ್ರಿಗೊಂದು ಐಡಿಯಾ ಇದೆ, ಇದನ್ನು ಹಿಂಗೆ ಮಾಡಿದ್ರೆ ಇದು ಕೆಲಸ ಮಾಡುತ್ತೆ ಅಂತ. ಅವರು ತಮ್ಮದೇ ದುಡ್ಡನ್ನು ಹಾಕಿ ಅಲ್ಲಿದ್ದ ಲೋಕಲ್ ಒಂದು ರಿಸೋರ್ಸನ್ನು ಬಳಸಿ ಒಂದು ಸಣ್ಣ ಪ್ರಮಾಣದ ಒಂದು ಯಂತ್ರ ತಯಾರು ಮಾಡಿದ್ರು. ಅವ್ರು ನಮ್ಮ ಹತ್ರ ಬಂದಾಗ ಇದು ಸ್ಟಾರ್ಟ್ಅಪ್ಗೆ ಒಳ್ಳೆ ಕೇಸ್ ಇದು, ಇದನ್ನು ನೀವು ಒಳ್ಳೆ ಕಮರ್ಷಿಯಲೈಸ್ ಮಾಡಿ ರೈತರಿಗೆ ಕೊಟ್ಟರೆ ರೈತರಿಗೆ ಇದು ಉಪಯೋಗ ಆಗುತ್ತೆ, ನಿಮಗೆ ಇದರಿಂದ ಆದಾಯ ಬರುತ್ತೆ. ಅದನ್ನು ನಾವು ಅಪ್ಲಿಕೇಶನ್ನ ತರಿಸಿಕೊಂಡು ಅದನ್ನು ಒಂದು ಪ್ರಕ್ರಿಯೆ ಇದೆ ನಮ್ಮಲ್ಲಿ, ಸಿಲೆಕ್ಷನ್ ಆಗ್ತದೆ ಅದು ಮೂರು ಕಡೆ. ಆ ಸಿಲೆಕ್ಷನ್ ಆದಮೇಲೆ ಅದನ್ನು ಅವ್ರಿಗೀಗ ನಾವು ಪ್ರೋತ್ಸಾಹನ ಕೊಟ್ಟಿದ್ದೇವೆ. ಸರ್, ಇದರಲ್ಲಿ ಎರಡು ಥರ ಸ್ಟಾರ್ಟ್ಅಪ್ಗಳಿರ್ತವೆ. ಒಂದು ಸಮಸ್ಯೆಗೆ ಐಡಿಯಾ ಇರುತ್ತೆ, ಉಪಾಯ ಇರುತ್ತೆ, ಆ ಐಡಿಯಾನ ಪ್ರೊಟೋಟೈಪ್ ಒಂದು ಮಾದರಿಯಾಗಿ ರಚನೆ ಮಾಡುವಂಥದ್ದು. ಇದಕ್ಕೆ 6 ತಿಂಗಳ ಸಮಯದಲ್ಲಿ ತಗೋಬಹುದು ಅಥವಾ 1 ವರ್ಷ, ಹೆಚ್ಚಂದ್ರೆ 1 ವರ್ಷದಲ್ಲಿ. ಇದಕ್ಕೆ ನಾವು ಪ್ರೀಸೀಡ್ ಅಂತ ಹೇಳ್ತೇವೆ. ಇಲ್ಲಿ 5 ಲಕ್ಷವರೆಗೂ ಅನುದಾನ ಕೊಡ್ತೇವೆ, ತಾಂತ್ರಿಕವಾಗಿ ಸಹಾಯ ಮಾಡ್ತೇವೆ. ನಮ್ಮಲ್ಲಿರುವಂತಹ ಯಾವುದೇ ಪ್ರಯೋಗಾಲಯಗಳು ಅವರಿಗೆ ಲಭ್ಯ ಇರುತ್ತೆ, ನಮ್ಮದೇ ಆದ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಪ್ಲಸ್ ಅವರಿಗೆ ನಾವು ಮಾರ್ಗದರ್ಶನ ಮಾಡಕ್ಕೆ ಒಬ್ಬರು ಮೆಂಟರ್ನ ಅಲಾಟ್ ಮಾಡ್ತೇವೆ, ನಾವೇ ಸ್ವತಃ ಅವ್ರ ಕಡೆ ಹೋಗಿ ಬರ್ತೇವೆ. ಒಂದು ಉಪಾಯ ಇದೆ, ನಾನೊಂದು ಮಾದರಿ ತಯಾರು ಮಾಡ್ತೀನಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದು ಸಮಸ್ಯೆ ಆಗಿರಬೇಕು. ಸುಮ್ಮನೆ ಒಂದು ಮಾದರಿ ಮಾಡಿದ್ರೆ ನಮಗೆ ಅದು ಉಪಯೋಗ ಆಗೋದಿಲ್ಲ, ರೈತರ ಅವಶ್ಯಕತೆ ಆಗಿರಬೇಕು ಅಥವಾ ರೈತರ ಸಮಸ್ಯೆಗೆ ಉಪಯೋಗ ಇದ್ರೆ ಅದು ಪ್ರೀಸೀಡ್. ಅದರಲ್ಲಿ 5 ಲಕ್ಷ ಅಪ್ ಟು 5 ಲ್ಯಾಕ್, ಅದು ಯಾವುದು ಅದ್ರ ಮೇಲೆ ಒಂದು ಕಮಿಟಿ ಮೇಲೆ ಡಿಸೈಡ್ ಆಗುತ್ತೆ. ಇನ್ನೊಂದು ಒಂದು ಆಲ್ರೆಡಿ ನಾನು ಮಾಡಿದ್ದೀನಿ, ಒಂದೇನೋ ಒಂದು ಉಪಾಯ ಮಾಡಿದ್ದೀನಿ ಅಥವಾ ಒಂದು ಯಂತ್ರ ಆಗಿರ್ಬೋದು ಅಥವಾ ಒಂದು, ಈಗ ಉದಾಹರಣೆಗೆ ಒಬ್ಬ ರೈತರಲ್ಲಿ ಬೆಳಗಾವದವರು ಈ ಪಂಕ್ಚರ್, ಈಗ ಹೆಂಗೇನೋ ಅಕ್ಕಿ ಪಂಕ್ಚರ್ ನಮ್ಮಲ್ಲಿದೆ ಆ ಥರ ಈ ಟ್ರೀ ಪಂಕ್ಚರ್ ಅಂತ ತಂದ್ರು ಅವರು. ಇದು ಮಾಡೋದ್ರಿಂದ ಭಾಳಷ್ಟು ಬೆಳವಣಿಗೆ ಆಗುತ್ತೆ, ಬ್ರಾಂಚಿಂಗ್ ಆಗುತ್ತೆ ಅಂತ ಒಂದು ಅವ್ರದ್ದೊಂದು ಐಡಿಯಾ. ಇದನ್ನು ನಾವು ಅವರಿಗೆ 3.5 ಲಕ್ಷವರೆಗೂ ನಾವು ಅನುದಾನ ಕೊಟ್ಟಿದ್ದೇವೆ. ಈಗ ಅವ್ರು ತಯಾರು ಮಾಡಿದ್ದಾರೆ, ಈಗ ಅವರು ಆಲ್ರೆಡಿ ತಯಾರು ಮಾಡಿ ಅದು ರೈತರಿಗೆ ಅದು ಟ್ಯಾಬ್ಲೆಟ್ಸ್ ಇದಾವೆ, ಅವ್ರ ಟ್ಯಾಬ್ಲೆಟ್ಸ್ ಆಲ್ರೆಡಿ ಮಾರಾಟ ಮಾಡ್ತಾ ಇದ್ದಾರೆ, ಸುಮಾರು 1-2 ಲಕ್ಷದ ವ್ಯವಹಾರ ಮಾಡ್ತಾ ಇದ್ದಾರೆ. ಅವರು ನೆಕ್ಸ್ಟ್ ಸ್ಟೇಜ್ ನಾವು ಸೀಡ್ ಸ್ಟೇಜ್ ಅಂತೇವೆ. ಸೀಡ್ ಸ್ಟೇಜ್ ಅಂದ್ರೆ ಅದು ಆಲ್ರೆಡಿ ಮಾಡಿದೆ, ನಾನು ಅದನ್ನ ಒಂದು ಮಾದರಿ ಮಾಡಿದ್ದೀನಿ, ಮಾರುಕಟ್ಟೆಯಲ್ಲಿ ಬಿಟ್ಟಿದ್ದೀನಿ, ರೈತರಿಗೆ ಅದು ಉಪಯೋಗ ಆಗ್ತಾ ಇದೆ ಅಂದಾಗ 25 ಲಕ್ಷವರೆಗೂ ಅದಕ್ಕೆ ಗ್ರಾಂಟ್ ಇದೆ, ಅಪ್ ಟು 25 ಲ್ಯಾಕ್. ಅದು ಎದಕ್ಕಪ್ಪ ಅಂದ್ರೆ ನೀವು ಆಲ್ರೆಡಿ ಮಾಡಿದ್ದನ್ನ ಕಮರ್ಷಿಯಲೈಸ್ ಮಾಡಿ ಲಾರ್ಜ್ ಸ್ಕೇಲ್ ಅದನ್ನ ಎಲ್ಲ ಕಡೆನೂ ಅದನ್ನ ಹೋಗುವಂತೆ ಮಾಡಕ್ಕೆ ಅದು ಲಭ್ಯ ಮಾಡೋಕ್ಕೆ ನಾವು ಅದಕ್ಕೆ ಸೀಡ್ ಸ್ಟೇಜ್ ಫಂಡಿಂಗ್ ಅಂತೇವೆ ಸರ್. ಈಗ ಯಾರಾದರೂ ಇದನ್ನ, ಈಗ ನಾವು 12 ಕೋಹಾರ್ಟ್ ನಾವು ಕರೆದಿದ್ದೇವೆ. ಇದು ನಮ್ಮ ವೆಬ್ಸೈಟ್ ಅಲ್ಲಿ kshikabi.usd.org.in ಅಂತ ಹೋದ್ರೆ ಅಲ್ಲಿ ಅರ್ಜಿ ಸಿಗತ್ತೆ, ಅಥವಾ ನಮ್ಮ ಕೇಂದ್ರಕ್ಕೆ ಬಂದರೂ ಇದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಅಂದ್ರೆ ಯಾರಾದರೂ ಈ ತಂತ್ರಜ್ಞಾನ ಅಭಿವೃದ್ಧಿಪಡಿಸೋಕೆ ಇಲ್ಲೊಂದು ಅವಕಾಶ. ಈಗ ಕೃಷಿ ವಿಶ್ವವಿದ್ಯಾಲಯ ಮಾಡತ್ತೆ, ICR ಮಾಡತ್ತೆ, ಪ್ರೈವೇಟ್ನವರು ಮಾಡ್ತಾರೆ. ಒಬ್ಬ ವ್ಯಕ್ತಿಯಾಗಿ ನೀವು ಮಾಡಕ್ ಇದ್ರೆ, ಒಂದು ವ್ಯಕ್ತಿಯಾಗಿ ನೀವು ಒಂದು ಕಂಪನಿ ರಚನೆ ಮಾಡಬೇಕಾದ್ರೆ ಇದು ಎಲ್ರಿಗೂ ಅವಕಾಶ ಇದೆ. ಇಲ್ಲಿ ವಿದ್ಯಾರ್ಹತೆ ಅಂತ ಏನೂ ಇಲ್ಲ, ಇಷ್ಟು ಕಲ್ತಿರ್ಬೇಕಂತೂ ಏನಿಲ್ಲ. ಏನು ಇಲ್ಲಿ ಬೇಕಪ್ಪ ಅಂದ್ರೆ ಅವ್ರಿಗೆ ಉತ್ಸಾಹ ಇರಬೇಕು, ಉಪಾಯ ಇರಬೇಕು. ಇವೆರಡಿದ್ರೆ ಖಂಡಿತವಾಗಿ ನೀವು ಅಗ್ರಿ ಸ್ಟಾರ್ಟ್ಅಪ್ ಅಲ್ಲಿ ಯಶಸ್ವಿ ಆಗಬಹುದು. ನಮ್ಮಲ್ಲಿ 112 ಜನಕ್ಕೆ ನಾವು ಮಾಡಿದ್ದೇವೆ. ಇಲ್ಲಿ ಕೆಲವೊಬ್ರು, ಇಲ್ಲಿ ನಮ್ಮಲ್ಲಿ 4-5 ಜನ ಈಗ 1 ಕೋಟಿಗಿಂತ ಹೆಚ್ಚು ಬಿಸ್ನೆಸ್ ಮಾಡೋರಿದ್ದಾರೆ, ಸುಮಾರು ಒಂದು 50-60 ಜನ 25-30 ಲಕ್ಷ ಮಾಡೋರಿದ್ದಾರೆ. ನಮ್ಮಲ್ಲಿ ಕೊಟ್ಟಿರುವಂತವ್ರೀಗ ಗೃಹಿಣಿಯರಿದ್ದಾರೆ, ರೈತರಿದ್ದಾರೆ, ಈ ಸ್ಟೂಡೆಂಟ್ಸ್ ಇದ್ದಾರೆ. ಇತ್ತೀಚಿನಾಗಿ ಒಂದು ಸ್ಟೂಡೆಂಟ್ಸ್ ಇದು ಇದೆ ಸರ್, ಈಗ ಕೋಟಾ ಇದೆ, ಇಲ್ಲಿವರೆಗೆ ಇರಲಿಲ್ಲ. ಲಾಸ್ಟ್ ಇಯರ್ ಏನ್ ಮಾಡಿದ್ರು, 4 ಸ್ಟಾರ್ಟ್ಅಪ್ ವರ್ಷಿಗೆ ಸ್ಟೂಡೆಂಟ್ದೇ ಇರಬೇಕು ಅಂತ. ಈಗ ನಾವು ನಮ್ಮಲ್ಲೆಲ್ಲ ಓರಿಯೆಂಟೇಷನ್ ಮಾಡ್ತೇವೆ, 3rd ಇಯರ್ ಹುಡುಗರಿಗೆ, 2nd ಇಯರ್ ಹುಡುಗರಿಗೆ ಹೋಗಿ ಮಾಡ್ತೇವೆ. ಯಾರಾದರೂ ಇಲ್ಲಿ ಕಾಲೇಜಲ್ಲಿ ಕರೆದ್ರು ನಾವು ಅಲ್ಲಿ ಹೋಗಿ ಹೇಳ್ತೇವೆ ಇದ್ರ ಬಗ್ಗೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ನಾನು 3rd ಇಯರ್ಲ್ಲಿ ಒಂದು ಬ್ಯಾಚ್ಗೆ ನಾನು ಓರಿಯೆಂಟೇಷನ್ ಮಾಡಬೇಕಾದ್ರೆ ಈ ಥರ ಸಮಸ್ಯೆ ಹುಡುಕಬೇಕು, ನೀವು ಅದಕ್ಕೆ ಒಂದು ಪರಿಹಾರ ಹುಡ್ಕೊಂಬರ್ಬೇಕು ಅಂತ 75 ಐಡಿಯಾಗಳು ತೊಗೊಂಬಂದ್ರು ಅವರು. 75 ಗುಂಪುಗಳು ಅಂದರೆ ಒಂದೊಂದು ಗುಂಪಲ್ಲಿ 2-4 ಜನ ಇರ್ತಾರೆ, ಅದರಲ್ಲಿ ಒಂದು 36ನ ಶಾರ್ಟ್ ಲಿಸ್ಟ್ ಮಾಡಿ ಅವರು 9 ಪ್ರೊಟೋಟೈಪ್ ಮಾಡಿದ್ದಾರೆ ಸರಿ, ನಮ್ಮ ಹತ್ರ ಇದ್ದಾವೆ. ಈ 9ರಲ್ಲಿ 5 ಕಂಪನಿ ರಿಜಿಸ್ಟ್ರೇಷನ್ ಆಯಿತು, ಅವೆಲ್ಲ ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಅಂತ ಹೇಳ್ತೇವೆ LLP. ಅದರಲ್ಲಿ ಈಗ ಒಂದು ಕೋಡೋ ಫೀಡ್ಸ್ ಅಂತ ಒಂದು ಉದಾಹರಣೆ, ಅವನು ಮಹಾವೀರ್ ಅಂತ 3rd ಇಯರ್ ಹುಡುಗ, ಈಗ ಅವನು ಮುಗಿಸಿದ್ದಾನೆ, ಗ್ರಾಜ್ಯುಯೇಷನ್ ಆಗಿದೆ. ಅವನು ಈ ಸಿಲ್ಕ್ವರ್ಮ್ ಪ್ಯೂಪ, ಈ ರೇಷ್ಮೆ ಹುಳದಿಂದ ರೇಷ್ಮೆ ಗೂಡಿಂದ ನೂಲ್ ಆದ್ಮೇಲೆ ಒಂದು ಪ್ಯೂಪ ಇರುತ್ತೆ, ಅದರೊಳಗೆ ಅದು ಸಾಯತ್ತೆ, ಅದು ಬಿಸಿನೀರಲ್ಲಿರೋದ್ರಿಂದ ಅದು ಒಗಿತಾರೆ ಹೆಚ್ಚಾಗಿ, ಅದನ್ನ ತಿಪ್ಪೆಗುಂಡಿಗೆ ಹಾಕ್ತಾರೆ, ಅದರಿಂದ ಸ್ಮೆಲ್ ಬರುತ್ತೆ. ಅವನ ಐಡಿಯಾ ಏನಪ್ಪಾ ಅಂದ್ರೆ ಇದನ್ನ ಬಳಸಿ ನಾನು ಕೋಳಿ ಆಹಾರ ಮೀನಿನ ಆಹಾರ ಮಾಡಬೇಕು ಅಂತ, ಯಾಕಂದ್ರೆ ಅದು ಪ್ರೋಟೀನ್ ರಿಚ್ ಸೋರ್ಸ್. ಸೊ ಅದನ್ನ ಐಡಿಯಾ ತೊಗೊಂಬಂದ ಅವ್ನು 3rd ಇಯರ್ ಸ್ಟೂಡೆಂಟ್. ಆಮೇಲೆ ನಾವು ಅಂದೇವೆ ಓಕೆ ಇದು ಒಳ್ಳೆ ಐಡಿಯಾ ಚೆನ್ನಾಗಿದೆ, ವೇಸ್ಟ್ ಅನ್ನ ವೆಲ್ತ್ ಕನ್ವರ್ಟ್ ಮಾಡೋಕ್ಕೆ ಇದು ಒಳ್ಳೆ ಐಡಿಯಾ ಅಂತ ನಾವು ಅದನ್ನ ಪ್ರಮೋಟ್ ಮಾಡಿದ್ದೇವೆ. ಈಗ ಅವನು ಅದನ್ನ ಟೆಸ್ಟ್ ಮಾಡಿ ಅದನ್ನ ಮೊದಲು ಮೀನಿನ ಫೀಡ್ ಟ್ರೈ ಮಾಡಿದ್ರು ಅದು ಆಗಲಿಲ್ಲ, ಕೊನೆಗೆ ಕೋಳಿ ಆಹಾರ ಅಂತ ತಯಾರು ಮಾಡಿ ಒಳ್ಳೆ ಬಿಸ್ನೆಸ್. ಈಗ ಕೋಡೋ ಫೀಡ್ಸ್ ಅಂತ ಒಂದು ಕಂಪನಿ ಇದೆ, 3 ಮಂದಿ ಅವರು ಏನು ಕ್ಲಾಸ್ ಮಾಡಿಸಿದ್ರು, ಅವ್ರದೇ ಕಂಪನಿ ನಮ್ಮಲ್ಲೇ ಇದೆ, ಇದು ಡೈರಿನಲ್ಲಿ ನಮ್ಮಲ್ಲಿ ಬಂದು ನೋಡಬಹುದು. ಈಗ ಅವರು ಅದನ್ನು ಫುಲ್ ಟೈಮ್ ಒಂದು 5 ಟನ್ ಅಷ್ಟು ಪ್ರತಿ ವಾರ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲೇನೆ, ಇನ್ನು ಮುಂದಿನ ಬರೋ ವರ್ಷದಲ್ಲಿ ಖಂಡಿತವಾಗಿ ಅವ್ರು ಬೆಳೀತಾರೆ. ಏ ಐಡಿಯಾ ಹೈ ಸರ್ಜಿ, ನಿಜವಾಗಿರಿ, ಬಹಳ ಸಂತೋಷ. ನೋಡ್ರಿ, ಕೃಷಿ ಶೋಧನೆ ಸಾಧನೆ, ನಾವು ಕೃಷಿ ವಿಶ್ವವಿದ್ಯಾಲಯದ ಸೇವೆಗಳು ಮಾಡ್ತಾ ಇರೋ ಕಾರ್ಯಕ್ರಮ ಇದೆ ಅಲ್ಲ, ಅದ್ರ ಭಾಗವಾಗಿ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾಗಿ ಒಂದು ಶೋಧನೆ ಮಾಡಿದಾಗ ಅದು ಒಂದು ಸಾಧನೆಗೆ ಹಾದಿ ಆಗ್ತದೆ. ಜೀವನದಿ ಎಜಿಸಿ ಬೀಗು ಕೃಷಿ ಶೋಧನೆ ಸಾಧನೆ. ಸ್ಟಾರ್ಟ್ಅಪ್ಗಳು ಬಹಳ ಬೆಸ್ಟ್ ಎಕ್ಸಾಂಪಲ್. ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಒಂದು ಜಾಗತಿಕ ಮಟ್ಟದೊಳಗೆ ಒಂದು ಬೆಳಕಿಗೆ ಬರ್ತಾರೆ ಅವರು, ಮತ್ತು ಲಾಭದಾಯಕ ಉದ್ಯಮ ಆಗ್ತದೆ. ಅಂದರೆ ಮುಖ್ಯವಾಗಿ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಬರೋ ಸಾಧ್ಯತೆ ಇದೆ. ಈಗ ಇವತ್ತು ನಮ್ಮ ರೈತ ಬಾಂಧವರಿಗೆ ಎಷ್ಟೋ ಅದನ್ನು ಉದ್ಯಮ ಅಂತಲೇ ತಿಳ್ಕೊಂಡಿಲ್ಲ, ಉತ್ಪಾದನೆ ಮಾಡಿ ಬೇರೆ ಯಾರ ಕೈಗೆ ಕೊಡ್ತಾರೆ, ಅದು ಸರಿಯಾಗಿ ಮಾರಾಟ ಆಗದೇ ಅವರು ಲಕ್ಷಾನ ಆಗ್ತದೆ. ಯಾಕಂದರೆ ಡಬಲಿಂದ ಇನ್ಕಮ್ ಮಾಡಬೇಕು ಅಂದ್ರೆ ಈ ಉದ್ಯಮ ಆಗ್ಬೇಕು ಮೊದಲು. ಅವರು ತಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಪಡಿಬೇಕು ಅಂದ್ರೆ ಆ ಒಂದು ಮಾರಾಟಕ್ಕೂ ಕೂಡ ಒಂದು ವಿಚಾರಗಳಿರ್ತದೆ, ಐಡಿಯಾ ಇರ್ತದೆ. ಆ ಐಡಿಯಾವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು, ಮಧ್ಯವರ್ತಿಗಳ ಹಾವಳಿಯಿಂದ ಆದಷ್ಟು ದೂರ ಇರಲಿಕ್ಕೆ ರೈತ ಬಾಂಧವರು ಪ್ರಯತ್ನ ಮಾಡಬೇಕು. ಸೋಮನಳ್ಳಿ ಸಸಿ ಅಂತ ನಮ್ಮ ಒಬ್ಬ ರೈತ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ, ನಾಟಿ ಶೇಂಗಾ ಬೆಳೀತಾರೆ, ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ಬಿಡ್ತಾರೆ, ನನಗೆ ಹಿಂಗೆ ಮನೆಯಲ್ಲಿ ಅದರಲ್ಲಿ ನಾಟಿ ಶೇಂಗಾ ಇದೆ ಅಂತ. ಹತ್ತು 50-60 ಚೀಲ ಇದ್ರು ಕೂಡ ಸಂಜೆ ಅನ್ನೋದ್ರಾಗ ಬೇಗ ಕಲೆ ಬಿಡ್ತಾರೆ, ಬಂದು ತಾವು ಬಂದು ತೊಗೊಂಡೋಗ್ಬಿಡ್ತಾರೆ. ಅಂದ್ರೆ ನಗರ ಪ್ರದೇಶದಲ್ಲಿ ಹತ್ತಿರ ಇರೋದ್ರಿಂದ, ಚನ್ನಪಟ್ಟಣ ಇರೋದವ ಅಲ್ಲಿ ಹತ್ತಿರ ಇರೋದ್ರಿಂದ ಬೆಂಗಳೂರು ಕಡೆಯವರು, ಆ ಕಡೆ ರಾಮನಗರದವರು, ಆ ಕಡೆ ಮಂಡ್ಯದವರು ಎಲ್ಲರೂ ಬಂದು ಮನೆಗೆ ಬಂದು ತೊಗೊಂಡೋಗ್ಬಿಡ್ತಾರೆ. 5-6 ಚೀಲ ಉಳಿತಾರೆ, ತಾನೇ ಆಟೋದಲ್ಲಿ ತೊಗೊಂಡೋಗಿ ಮಾರ್ಗ ಬಂದ್ಬಿಡ್ತಾನೆ. ಅಂದ್ರೆ ಮಧ್ಯವರ್ತಿಗಳಿಲ್ಲ. ಅಂದ್ರೆ ಇದು ಒಂದು ಉದಾಹರಣೆ, ಇದು ಒಂದು ಐಡಿಯಾನೆ. ಕರೆಕ್ಟ್ ಐಡಿಯಾ, ಇದೇ ಐಡಿಯಾವನ್ನ ಒಂದು ಸ್ಟಾರ್ಟ್ಅಪ್ ಕೂಡ ಖಂಡಿತವಾಗಿ ಮಾಡಬಹುದು. ನಮ್ಮ ಸ್ಟಾರ್ಟ್ಅಪ್ಗಳಲ್ಲಿ ಸರಿಗ ಬೇರೆ ಬೇರೆ ಸೆಕ್ಟರ್ಸ್ ಅಂತ ಹೇಳ್ತೇನೆ ನಾವು. ಈಗ ಉದಾಹರಣೆಗೆ ಕೃಷಿ ಯಂತ್ರೋಪಕರಣಗಳು ಒಂದು ಏರಿಯಾ, ಅದು ಯಂತ್ರೋಪಕರಣ ಉಳುಮೆ ಆಗಿರ್ಬೋದು, ಸ್ಪ್ರೇಯರ್ ಆಗಿರ್ಬೋದು, ಹಾರ್ವೆಸ್ಟಿಂಗ್ ಆಗಿರ್ಬೋದು, ಥ್ರೆಷಿಂಗ್, ಯಾವುದೇ ಕೃಷಿಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳ ಬಗ್ಗೆ ಅವರು ಯೋಚನೆ ಮಾಡಬಹುದು. ಈಗ ವೇಸ್ಟ್ ವೆಲ್ತ್ ಅಂತ ಒಂದಿದೆ, ಅಂದ್ರೆ ಏನು ಹೊಲದಲ್ಲಿ ವೇಸ್ಟ್ ಬರುತ್ತೆ ಅದನ್ನ, ಈಗ ಬಹಳಷ್ಟು ಐಡಿಯಾಸ್ ಇದ್ರ ಮೇಲೆ ಬಂದಿದಾವೆ ಈಗಾಗಲೇ, ಅದನ್ನ ಹೇಗೆ ನಾವು ಒಂದು ಬೆಲೆ ಮೌಲ್ಯವರ್ಧಿತ ಪದಾರ್ಥನ ತಯಾರು ಮಾಡುವಂಥದ್ದು ಒಂದು. ಆಹಾರ ಸಂಸ್ಕರಣೆ ಸಂಬಂಧಪಟ್ಟದ್ದು ಸಾಕಷ್ಟು ನಮ್ಮಲ್ಲಿ ಈಗ ಬಂದಿದ್ದಾವೆ ಸ್ಟಾರ್ಟ್ಅಪ್. ಈಗ ಉದಾಹರಣೆಗೆ ನಾನು ಒಂದು 2 ದಿವಸ ಹಿಂದೆ ಬಾಗಲಕೋಟೆಗೆ ಒಂದು ಸ್ಟಾರ್ಟ್ಅಪ್ ನೋಡಕ್ಕೆ ಹೋಗಿದ್ದೆ, ಅವ್ರಿಗೆ 5 ಲಕ್ಷ ಕೊಟ್ಟಿದ್ದು ನಾವು. ಅವರು ಈ ಕುಡಿತಾರಲ್ಲ, ಇದರಿಂದ ಬಹಳಷ್ಟು ಹಾನಿ ಇದೆ. ಅದಕ್ಕೆ ಅವರು ಈ ಅವರು ಬಯೋಟೆಕ್ನಾಲಜಿ ಸ್ಟೂಡೆಂಟ್ ಆಫ್ ಕೋರ್ಸ್, ಅವರು ಈ ಫರ್ಮೆಂಟೆಡ್ ಮಿಲೆಟ್ ಮಾಕ್ಟೇಲ್ ಅಂತ ಮಾಡಿದ್ದಾರೆ. ಅಂದ್ರೆ ಅದು ಆಲ್ಕೋಹಾಲ್ ಫ್ರೀ, ಅದು ಅದು ಸಜ್ಜೆಯನ್ನು ಮಾಡ್ತಾರೆ. ಇಷ್ಟು ನ್ಯೂಟ್ರಿಷಿಯಸ್ ಇದೆ ಸರ್ ಅದು, 60 ರೂಪಾಯಿ ಒಂದು ಸ್ಮಾಲ್ ಬಾಟ್ಲ್ 200 ml. ಅದು ಸ್ಪೋರ್ಟ್ಸ್ ಮನ್ಗೆ, ಯುವಕರಿಗೆ, ರೈತರಿಗೆ, ಯಾರು ಕೆಲಸ ಮಾಡ್ತಾರೆ ಅವರಿಗೆ ವೆರಿ ಪ್ರೋಟೀನ್ ರಿಚ್ ಅಂಡ್ ವೆರಿ ಎನರ್ಜಿ ಸೋರ್ಸ್ ಅದು. ಹಂಗೆ ಇದು ನೋಡಿ, ಅವರು ಒಂದು ಮಿಲೆಟ್ ಮಾಕ್ಟೇಲ್ ಅಂತ ಮಾಡಿದ್ದಾರೆ ಈಗ ಅದನ್ನ. ಹಂಗೆ ಅದು ಆಹಾರ ಸಂಸ್ಕರಣೆ ಆಗಿರ್ಬೋದು, ಇಲ್ಲ ಕೆಲವರು ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ ಅಲ್ಲಿ ಮಾಡಿದ್ದಾರೆ. ಈಗ ತಾವು ಕೇಳಿದ್ರೆ ಬಾಳೆ ದಿಂಡಿಂದ ಕೆಲವೊಂದು ಫೈಬರ್ ತಯಾರು ಮಾಡುವಂತವು ಸುಮಾರು ಬಂದಿದ್ದಾವೆ. ಅದರಲ್ಲಿ ಮತ್ತೆ ಹೊಸ ಹೊಸ ಬರ್ತಾ ಇದಾವೆ ಈಗ ನಮ್ಮಲ್ಲಿ. ಆಮೇಲೆ ಇನ್ನೊಂದು ಸರಿ ಇಲ್ಲಿ IoT, ಈಗ ತಾವು ಹೇಳಿದ್ರೆ ಮಾರುಕಟ್ಟೆ, ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಸ್ಟಾರ್ಟ್ಅಪ್ಗಳು ಇದಾವೆ. ಈಗ ಒಬ್ರು ಲೇಡಿ ನಮ್ಮಲ್ಲಿ ರೀಸೆಂಟ್ಲಿ ಬಂದಿದ್ದಾರೆ, ಅವರು ಈ ರೈತರು ಒಂದು ಆಕಳು ಎಮ್ಮೆ ಏನೋ ಮಾರಾಟ ಮಾಡಬೇಕಾದ್ರೆ ಈ ಒಂದು ದಲಾಲಿ ನಡೀತದೆ, ಅದ್ರ ಬದಲು ಅವರು ಅದನ್ನ ಅದ್ರ ಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಒಂದು ಪ್ರೋಗ್ರಾಮ್ ಡೆವಲಪ್ ಮಾಡಿದ್ದಾರೆ. ಅದನ್ನ ಅವರು ಅಪ್ಲೋಡ್ ಮಾಡ್ತಾರೆ. ತಾವು ಹೇಳಿದ್ರಲ್ಲ ಈಗ ಅವ್ರು ಹೇಗೆ ವಾಟ್ಸಪ್ ಅಲ್ಲಿ ಹಾಕ್ತಾರೆ, ಅಪ್ಲೋಡ್ ಮಾಡಿ ಮಾರಾಟಗಾರರು ಅದನ್ನ ನೋಡಿ ಬೆಲೆ ಕಟ್ತಾರೆ. ಸೊ ಅದು ಒಂಥರ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಿಂಗ್ ಮಾರುಕಟ್ಟೆಗೆ ಸಂಬಂಧಪಟ್ಟದ್ದು 3 ಇದಾವೆ ನಮ್ಮಲ್ಲಿ. ಆಮೇಲೆ ಇನ್ನೊಬ್ರು ನಾಶಿಕ್ನವ್ರಲ್ಲಿ ಒಬ್ರು ದ್ರಾಕ್ಷಿ ಬೆಳೆಗಾರರಿಗೆ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ. ದ್ರಾಕ್ಷಿ ಬೆಳೆ ಬಹಳ ಸೆನ್ಸಿಟಿವ್ ಕ್ರಾಪ್, ತಮಗೆಲ್ಲ ತಿಳಿದಂಗೆ ಈ ಹವಾಮಾನ ಬದಲಾವಣೆ ಏನಾಗುತ್ತದೆ, ಅದರಿಂದ ಏನಾಗುತ್ತೆ ದ್ರಾಕ್ಷಿ ಬೆಳೆನಲ್ಲಿ, ಅದಕ್ಕೆ ಆ ದ್ರಾಕ್ಷಿ ಮಾಸ್ಟರ್ ಅಂತ ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ ಅವ್ರ ಕಂಪನಿ ಹೆಸರು. ಸೊ ಚೆನ್ನಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ. ಹಿಂಗೆ ನಮ್ಮಲ್ಲಿ ಈಗ ಒಂದು ಹುಡುಗ ಮೊನ್ನೆ, ನಾನು ಸಿಂಪಲ್ ಐಡಿಯಾ, ದ್ರಾಕ್ಷಿನ ಕಟ್ ಮಾಡ್ತಾರೆ, ಕಟ್ ಅದು 2 ಸಲ ಪ್ರೂನಿಂಗ್ ಮಾಡ್ತಾರೆ, ಪ್ರೂನಿಂಗ್ ಆದ್ಮೇಲೆ ಒಂದು ಔಷಧಿ ಲೇಪನ ಮಾಡ್ತಾರೆ. ಅವೊಂದು ಐಡಿಯಾ ಏನಂದ್ರೆ ಹುಡುಗಂದು, ಅದ್ರಲ್ಲಿ ಹಂಗೆ ಕಟ್ ಮಾಡ್ತಾರೆ ಅದು ಹಂಗೆ ಲೇಪನ ಆಗ್ಬೇಕು. ವೆರಿ ಸಿಂಪಲ್ ಐಡಿಯಾ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅವನು, ಅಲ್ಲಿ ಪ್ರೆಸ್ ಮಾಡಿದಾಗ ಅದು ಅದು ಇಂಜೆಕ್ಟ್ ಆಗ್ಬೇಕಲ್ಲಿ. ಥರ್ಡ್ ಇಯರ್ ಸ್ಟೂಡೆಂಟ್ ಅವನು ಆಕ್ಚುಲಿ. ಅದಕ್ಕೊಂದು ಸಿಕೇಚರ್ ಬಿಯಾಂಡ್ ಪ್ರೂನಿಂಗ್ ಅಂತ ಒಂದು ಕಂಪನಿ ಮಾಡ್ದ, ಅದನ್ನ ಡೆವಲಪ್ ಮಾಡಿದಾನೆ ಈಗ. ಅದು ಈ ಪೇಟೆಂಟ್ ಹೋಗಿದೆ. ಈಗ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ನಮ್ಮ ಮನೆ ಕೃಷಿ ಮೇಳದಲ್ಲಿ ಅದನ್ನ ಎಕ್ಸಿಬಿಟ್ ಮಾಡಿದ್ಮೇಲೆ ಸುಮಾರು ರೈತರು, ಯಾಕಂದ್ರೆ ರೈತರ ಬೆಳೆಗಾರರಿಗೆ ಅದು ಬಹಳ ಇಂಪಾರ್ಟೆಂಟ್ ಆಪರೇಷನ್ ಪ್ರೂನಿಂಗ್. ಅದು ಮತ್ತೆ ಔಷಧ ಹಚ್ಚಕ್ಕೆ ಆಳುಗಳು ಬೇಕು, ಅದು ಬಹಳ ಕರೆಕ್ಟ್ ಆಗಿ. ಅಂದ್ರೆ ವೆರಿ ಸಿಂಪಲ್ ಐಡಿಯಾ ದಿಂದ ನಿಮಗೆ ಆದಾಯ, ಒಂದು ಕಂಪನಿ ಉದ್ಯೋಗ ಆಗತ್ತೆ, ಸುಮಾರು ಜನಕ್ಕೆ ಉದ್ಯೋಗ ನೀಡ್ತೀರಾ, ಪ್ಲಸ್ ನೀವು ರೈತರಿಗೆ ಉಪಯೋಗ ಮಾಡ್ತೀರಿ. ಆಕ್ಚುಲಿ ರೈತರಿಗೆ ಬಹಳ ಸಹಾಯ ಆಗತ್ತೆ ಈಗ. ಹಂಗೆ ನಮ್ಮಲ್ಲಿ ಒಂದು, ಈಗ ನಾನು ಆಗ್ಲೇ ಹೇಳಿದಾಗೆ ಇವು ಬೇರೆ ಬೇರೆ ಸೆಕ್ಟರ್, IoTನಲ್ಲಿ ಮಾಡ್ಬೋದು, ಅಥವಾ ನೀವು ಡಿಜಿಟಲ್ ಕೃಷಿನಲ್ಲಿ ಮಾಡ್ಬೋದು, ಪ್ರಿಸಿಷನ್ ಫಾರ್ಮಿಂಗ್ ಅಲ್ಲಿ ಮಾಡ್ಬೋದು, ಆಹಾರ ಸಂಸ್ಕರಣೆ ಮಾಡ್ಬೋದು, ವೇಸ್ಟ್ ಟು ವೆಲ್ತ್ ಮಾಡ್ಬೋದು. ಹಿಂಗೆ ನಮ್ಮಲ್ಲಿ ಇಲ್ಲಿವರೆಗೆ ಸಾಧನೆ ಏನಂದ್ರೆ 111 ಸ್ಟಾರ್ಟ್ಅಪ್ಗಳಿಗೆ ನಾವು ಈಗ ಪ್ರೋತ್ಸಾಹ ಮಾಡಿದ್ದೇವೆ, ನೀಡಿದ್ದೇವೆ. ಒಟ್ಟು 12 ಕೋಟಿ ಅಷ್ಟು ಅನುದಾನ ಹೋಗಿದೆ ಅವರಿಗೆ. ಅಂದ್ರೆ ನಾಲ್ಕನೇ ಪ್ರೀ ಸೀಡ್ ಅಂದ್ರೆ 5 ಲಕ್ಷವರೆಗೆ, ಸೀಡ್ ಅಂದ್ರೆ 25 ಲಕ್ಷವರೆಗೆ. ಅದು ಕಮಿಟಿ ಎಲ್ಲ ಡಿಸೈಡ್ ಆಗುತ್ತೆ, ಅದು ಆತರ ಅನುದಾನ ಹೋಗಿದೆ. ಸರ್, ಇನ್ನೊಂದು ಬಹಳ ಮುಖ್ಯ ನಾವು ಇಲ್ಲಿ ನೋಡ್ಬೇಕಂದ್ರೆ 116 ಕೋಟಿ ವ್ಯವಹಾರ ಸ್ಟಾರ್ಟ್ಅಪ್ಗಳು ಮಾಡಿದ್ದಾರೆ. ವಾವ್, ಅಭಿನಂದನೆಗಳು. ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸುಮಾರು 1,000 ಉದ್ಯೋಗ ಸೃಷ್ಟಿಯಾಗಿದೆ, ಇದು ಬರೀ ಒಂದು ಇನ್ಕ್ಯುಬೇಟರ್ ಇಂದ. ಆಮೇಲೆ ಯುಎಸ್ ಧಾರವಾಡ ನಾಲೆಜ್ ಪಾರ್ಟ್ನರ್ ಅಂತ ಹೇಳ್ತೇವೆ ನಾವು, ನಮ್ಮ ಅಂಡರ್ 5 ಇದಾವೆ ಇನ್ನು. ಈಗ ಆನಂದಲ್ಲಿ ಒಂದಿದೆ, ಮುಂಬೈಲಿ ಒಂದಿದೆ, ಇಲ್ಲೇ ಬೆಂಗಳೂರಲ್ಲಿ ನಿವೇದಿ ಅಂತ ಇದೆ, ಆಮೇಲೆ PDKV ಅಕೋಲ. 5 ಸೆಂಟರ್ಸ್ ನಮ್ಮ ಅಂಡರ್ಲೇ ಬರ್ತದೆ. ಅಂದ್ರೆ ನಾವು ಗೈಡ್ ಮಾಡ್ತೇವೆ, ಅವರು ಇಂಡಿಪೆಂಡೆಂಟ್ ಸೆಂಟರ್ಗಳೇ ಅವು. ಅಂದ್ರೆ ಅವೆಲ್ಲ ಒಟ್ಟಾರೆ ಸೇರಿದ್ರೆ ಒಂದು ಸುಮಾರು 2,000 ಸ್ಟಾರ್ಟ್ಅಪ್ಗಳು ನಮ್ಮ ಹತ್ರ ಇದಾವೆ. ವಾವ್ ನೋಡ್ರಿ, ನಾಲೆಜ್ ಪಾರ್ಟ್ನರ್, ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಏನಿದೆಲ್ಲ ಧಾರವಾಡದೊಳಗೆ, ಅದು ಕೃಷಿ ವಿಶ್ವವಿದ್ಯಾಲಯದ ನಾಲೆಜ್ ಪಾರ್ಟ್ನರ್. ಹೊಸ ಹೊಸ ವಿಚಾರಗಳು ಬರ್ತದೆ, ನಾವು ಪೀಳಿಗೆ ಅವರು ವಿಚಾರ ಮಾಡೋ ದಿಕ್ಕೇ ಬೇರೆ. ಹೀಗಾಗಿ ಅವರಿಗೆ ಈ ಒಂದು ಪ್ರೋತ್ಸಾಹ ಯೋಜನೆ ಏನಿದೆಲ್ಲ, ಕೃಷಿ ಸ್ಟಾರ್ಟ್ಅಪ್ ಯೋಜನೆ, ಬಹಳ ಹ್ಯಾಂಡಿ ಆಗಿದೆ ಅವರಿಗೆ ಪ್ರೋತ್ಸಾಹ ನೀಡುವಂತದ. ಈ ಒಂದು ಸ್ಟಾರ್ಟ್ಅಪ್ಗಳಿಗೆ ಅರ್ಜಿ ಹಾಕ್ಬೇಕು ಅಂತಂದ್ರೆ ಏನೇನು ಪ್ರಕ್ರಿಯೆ ಅದ, ಈ ಯೋಜನೆಯನ್ನು ಉಪಯೋಗ ಯಾರ್ಯಾರು ಪಡ್ಕೊಳ್ಬಹುದು, ಮತ್ತೆ ಈ ಯೋಜನೆ ಅಡಿ ಇರುವಂತಹ ಲಭ್ಯ ಇರುವಂತಹ ಸವಲತ್ತುಗಳು ಏನಿದೆ? ಯಾಕಂದ್ರೆ ಯಾವಾಗ್ಲೂ ಕೂಡ ಐಡಿಯಾ ಇದೆ ಅಂತಂದ್ರೆ ಅದು ಒಮ್ಮೆ ನಮಗೆ ನಾವು ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಧನ ಸಹಾಯ ಬೇಕಾಗ್ತದೆ. ಸೊ ಏನು ಸೌಲಭ್ಯಗಳನ್ನ ತಮ್ಮ ಒಂದು ವಿಭಾಗದಿಂದ ಕೃಷಿ ವಿಶ್ವವಿದ್ಯಾಲಯದ ಮೂಲಕ ತಾವು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಸರಿ ಸರ್, ಬಹಳ ಒಳ್ಳೆಯ ಪ್ರಶ್ನೆ ಇದು. ಈಗ ಕೃಷಿ ಸ್ಟಾರ್ಟ್ಅಪ್ ಮತ್ತು ಒಂದು ಉದ್ದಿಮೆಗೆ ಮೊದಲು ಅಂತರ ತಿಳ್ಕೊಂಬಿಡಿ. ಇದನ್ನ ನಾನು ಆಗಲೇ ಹೇಳಿದಾಗ, ಇದನ್ನ ಕೃಷಿ ಸ್ಟಾರ್ಟ್ಅಪ್ಗೆ ಯಾರಾದರೂ ಅರ್ಜಿ ಹಾಕ್ಬೋದು. ಇದು krishikabi.org.in ಅಂತ ನಮ್ಮದು ವೆಬ್ಸೈಟ್ ಇದೆ, ಅಥವಾ ನೀವು ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಂತ ಹೊಡೆದ್ರೆ ಅದು ಬರುತ್ತೆ. ಈಗ ಯಾರು ಹಾಕಬೇಕು ಇದಕ್ಕೆ ಅರ್ಹತೆ? ನಾನು ಆಗಲೇ ಹೇಳಿದಾಗ ಎಲ್ಲರೂ ಅರ್ಹರು ಇದಕ್ಕೆ. ನಮ್ಮಲ್ಲಿ ಕೆಲವರು ಗೃಹಿಣಿಯರು ಹಾಕಿದ್ದಾರೆ, ಮನೆ ನಡೆಸುವಂತ ಹೆಣ್ಮಕ್ಳು ಹಾಕಿದ್ದಾರೆ, ರೈತರು ಹಾಕಿದ್ದಾರೆ, ಯುವಕರು ಹಾಕಿದ್ದಾರೆ, ಕಲಿತವರು ಹಾಕಿದ್ದಾರೆ, ಎಂಜಿನಿಯರ್ಸ್ ಹಾಕಿದ್ದಾರೆ, ಎಲ್ಲರೂ ಇದ್ದಾರೆ ಇದರೊಳಗೆ. ಏಜ್ ಲಿಮಿಟ್ ಇಲ್ಲ, ಆಮೇಲೆ ಎಜುಕೇಷನ್ ಅದು ಏನು ಅರ್ಹತೆ ಆ ಥರ ಅವಶ್ಯಕವಾಗಿ ಇಲ್ಲ. ಇದು ಪ್ರಕ್ರಿಯೆ ಹೇಗೆಪ್ಪ ಅಂದ್ರೆ, ಮೊಟ್ಟ ಮೊದಲು ತಮ್ಮ ಹತ್ರ ಒಂದು ಸಮಸ್ಯೆಗೆ ಅಥವಾ ಅವಶ್ಯಕತೆಗೆ ಒಂದು ಐಡಿಯಾ ಇರಬೇಕು, ವಿನೂತನತೆ ಇರಬೇಕು, ಅಂದ್ರೆ ಇನ್ನೋವೇಟಿವ್ನೆಸ್ ಅಂತ ಇರಬೇಕು. ಈಗ ಉದಾಹರಣೆಗೆ ನಾನೊಂದು ಡೈರಿ ಮಾಡ್ತೀನಿ ಅಂತ ಬಂದ್ರೆ ಅದು ಸ್ಟಾರ್ಟ್ಅಪ್ ಆಗಲ್ಲ, ಅದು ಒಂದು ಉದ್ಯಮ ಆಗತ್ತೆ. ನಾ ಡೈರಿನ ಈ ತರ ಬೇರೆ ತರ ಮಾಡ್ತೀನಿ, ಈಗ ಎಮ್ಮೆ ಅಥವಾ ಆಕಳುಗಳ ಕಟ್ಟಕ್ಕೆ ಒಂದು ಪದ್ಧತಿ ಇದೆ. ಈಗ ನಿನ್ನೆ ಒಬ್ರು ಬಂದಿದ್ರು, ಈ ಶೇಡ್ ನೆಟ್ ಕಲ್ಟಿವೇಶನ್ ಮಾಡ್ತಾರೆ, ಶೇಡ್ ನೆಟ್ಗಳನ್ನು ಹಾಕ್ತಾರೆ ಅವರು. ನಂದು ಶೇಡ್ ನೆಟ್ ಸ್ಟ್ರಕ್ಚರ್ ಬೇರೆ ಇದೆ ಸರ್, ಅದರಲ್ಲಿ ಕಡಿಮೆ ಖರ್ಚಾಗತ್ತೆ, ಜಾಸ್ತಿ ಜಾಗ ಸಿಗತ್ತೆ, ಮೋರ್ ಸ್ಟಡಿ ಇದೆ, ಅರ್ಥ್ ಕ್ವಿಕ್ ಅಥವಾ ಇವು ಆದಾಗೆಲ್ಲ ಏನು ಅದಕ್ಕೆ ಆಗೋದಿಲ್ಲ ಅಂತ ಅದು ಐಡಿಯಾ. ಅಂದ್ರೆ ಅವರು ಹೊಸದನ್ನ ತರ್ತಾ ಇದಾರೆ, ಇದ್ರೋ ಶೇಡ್ ಅರ್ಥ್ ಕ್ವಿಕ್ ರೆಸಿಸ್ಟೆಂಟ್ ಪ್ರೂಫ್, ಆಮೇಲೆ ಏನೇನೋ ಅವರು ಹೇಳ್ತಾ ಇದ್ರು. ನಾ ಈ ತರ ಈಗ ಬಹಳಷ್ಟು ಜನ ಪ್ರೊಸೆಸಿಂಗ್ ಮಾಡ್ತಿರ್ತಾರೆ. ಈಗ ಉದಾಹರಣೆಗೆ ಈಗ ಕಾಳುಗಳಿಂದ ನೀವು ಬೇಳೆ ತಗೊಳ್ಳಿ ಅಥವಾ ಶೇಂಗಾ ತಗೊಳ್ಳಿ ಎಣ್ಣೆ ಮಾಡ್ತಾರೆ, ಬಟ್ ನಾನು ಹೊಸ ತರ ಮಾಡ್ತಾ ಇದ್ದೀನಿ ಎಣ್ಣೆನ. ಇದನ್ನ ಪ್ರೋಟೀನ್ ರಿಚ್ ಇದೆ ಅಥವಾ ಇನ್ನು ಫೈಬರ್ ರಿಚ್ ಇದೆ ಅಥವಾ ಇನ್ನೊಂದೇನೋ ಇದೆ. ಹೊಸತನ ಇರಬೇಕು ನಂಬರ್ ಒನ್ ಕಂಡೀಷನ್ ಫಸ್ಟ್ ಸರ್. ಸೆಕೆಂಡ್ ಕಂಡೀಷನು ಇದು ರೈತರ ಅವಶ್ಯಕತೆ ಇರಬೇಕು ಅಥವಾ ರೈತರ ಸಮಸ್ಯೆಗೆ ಪರಿಹಾರ ಇರಬೇಕು. ಆಮೇಲೆ ಇದರಿಂದ ರೈತ ಈ ಸಮಾಜಕ್ಕೆ ಉಪಯೋಗ ಆಗಿರಬೇಕು. ಇವು ಮೂರು ಕ್ರೈಟೀರಿಯಾ ತಾವು ಮೊದಲು ಕೇಳ್ಕೊಳ್ಳಿ, ನಿಮ್ಮ ಹತ್ರ ಇರುವಂಥ ಉಪಾಯಕ್ಕೆ ಇವು ಮೂರು ಆಗ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಅಪ್ಲೈ ಮಾಡಿ. ಇನ್ನು ಹಾಕಬೇಕಾದ್ರೆ ಎರಡು ಥರ ಕ್ಯಾಟಗರಿ ಇದಾವೆ, ನಾನು ಆಗಲೇ ಹೇಳಿದಾಗೆ. ಜಸ್ಟ್ ಐಡಿಯಾ ಇದೆ, ಅದನ್ನು ನಾನು ಒಂದು ಮಾದರಿ ಮಾಡಬೇಕು. ಈಗ ಉದಾಹರಣೆಗೆ ಮೊನ್ನೆ ಬಿಜಾಪುರ ಕೆಲವರು ಹುಡುಗರು ಹಾಕಿದ್ದಾರೆ, ಸೀತ್ನಿ ಅಂತ ಮಾಡ್ತಾರೆ ಬಿಜಾಪುರ ಕಡೆ ಎಲ್ಲ. ಹಸಿ ಅಂದ್ರೆ ಇನ್ನು ಮಿಲ್ಕಿ ಸ್ಟೇಜಲ್ಲಿದ್ದಾಗ ಅದನ್ನ ಸುಟ್ಟು ತಿಂತಾರೆ. ಅದು ಈಗೀಗ ಕಡಿಮೆ ಆಗ್ತಾ ಇದೆ, ಅದು ಒಂದು ಪರಂಪರೆಯಲ್ಲಿ ರೈತರು ಅದನ್ನ ಹೆಚ್ಚಾಗಿ ಮಾಡ್ತಾ ಇಲ್ಲ. ಅವನ ಐಡಿಯಾ ಏನಂದ್ರೆ, ಹುಡುಗಂದು ನಾ ಇದಕ್ಕೊಂದು ಮಷೀನ್ ಡಿಸೈನ್ ಮಾಡ್ತೀನಿ ಸರ್, ಅದು ಮಿಲ್ಕಿ ಸ್ಟೇಜ್ ಏರ್ಡ್ಗಳನ್ನ ತಂದು ಮಷೀನಲ್ಲಿ ಇಟ್ಬಿಟ್ರೆ ಅದು ಹೆಂಗೆ ಕೈಯಿಂದ ರಬ್ ಮಾಡಿದಾಗ ಬರ್ತಿತ್ತಲ್ಲ ಅದೇ ತರ ಬರುತ್ತೆ. ಇದರಿಂದ ಹೆಚ್ಚು ತಿನ್ನಕ್ಕೆ ಅನುಕೂಲ ಆಗುತ್ತೆ, ಅದರ ಜೋಳದ ಬೆಲೆ ಹೆಚ್ಚಾಗತ್ತೆ, ರೈತಗೆ ಆದಾಯ ಬರುತ್ತೆ, ಆಮೇಲೆ ಪಬ್ಲಿಕ್ಗೆ ತಿನ್ನಕ್ಕೆ ಸಿಗತ್ತೆ ಅಂತ ಒಂದು ಐಡಿಯಾ. ಹಿಂಗೆ ಒಂದು ಐಡಿಯಾ ಅಷ್ಟೇ ಇದೆ ಅವನ ಹತ್ರ, ಒಂದು ಸಣ್ಣ ಡಿಸೈನ್. ಅವನೇನು ಮೆಕ್ಯಾನಿಕಲ್ ಇಂಜಿನಿಯರ್ ಇಲ್ಲ, ಅದು ಹೆಂಗಿರುತ್ತೆ ಮಷೀನ್. ಈಗ ನಾವು ಗೋವಿಂದೋಳ ಹೆಂಗೆ ಬಿಸಿ ಮಾಡ್ಕೊಂಡು ತಿಂತೀವಲ್ಲ ಅದೇ ತರ ಈ ಬಿಜಾಪುರ ಕಡೆ ಹೋದ್ರೆ ಇದು ಸೀತ್ನಿ ಬಹಳ ಕಾಮನ್. ಅದು ಸಂಕ್ರಾಂತಿ ಟೈಮಲ್ಲಿ ಬೆಳೆಸಿ ತಿನ್ನೋದಂದ್ರೆ ಟ್ರೆಡಿಷನ್, ಅದು ಹಬ್ಬನೇ ಇದ್ದಾಗ. ಅದು ಕಡಿಮೆ ಆಗ್ತಾ ಇದೆ, ಇರೋದ್ರಿಂದ ಅದು ಕಮರ್ಷಿಯಲೈಸ್ ಮಾಡಬೇಕು. ಎಲ್ಲ ಸಿಟಿನಲ್ಲಿ ಹಾಗೆ ನೀವು ಮೆಕ್ಕೆಜೋಳ ಸುಟ್ಟು ಕೊಡ್ತಾರೆ, ಹಂಗೆ ಈ ಮಷೀನ್ ಇಟ್ಬಿಟ್ರೆ ಇದನ್ನು ಮಿಲ್ಕಿ ಸ್ಟೇಜ್ ಸೀತ್ನಿ ನೀವು ತಿನ್ಬೋದು ಅಂತ ಒಂದು ಐಡಿಯಾ. ಸೊ ಅವರಿಗೆ ನಾವು ಅಂದ್ರೆ ಈಗ ಎಲ್ಲ ಅದು ಒಂದು ಪ್ರಕ್ರಿಯೆ ಏನಪ್ಪ ಅಂದ್ರೆ ಮೊದಲು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ಮೇಲೆ ಅದು ಪ್ರೋಟೋ ಅಂದ್ರೆ ಐಡಿಯಾ ಟು ಪ್ರೋಟೋಟೈಪ್ ಇದೇನೋ ಅಥವಾ ನೀವು ಆಲ್ರೆಡಿ ಮಾಡಿದಿರಾ ಮಾದರಿ, ಅದು ಆಲ್ರೆಡಿ ಚಲಾವಣೆ ಇದೆ, ನಾ ರೈತರಿಗೆ ಮಾಡ್ತಾ ಇದ್ದೀನಿ, ಬೇಡಿಕೆ ಇದೆ ಅಂತ, ಅದು ಎರಡನೇ ಸ್ಟೇಜಿಗೆ ಹೋಗುತ್ತೆ, ಸೀಡ್ ಸ್ಟೇಜ್ ಫಂಡಿಂಗ್. ಸೊ ನೀವು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ಮೇಲೆ ನಾವು ಮೊದಲು ಒಂದು ಸ್ಕ್ರೂಟಿನಿ ಮಾಡ್ತೇವೆ ಸರ್, ಇಂಟರ್ನಲ್ಲಿ ಇದು ಹೊಸತನ ಇದೆ ಇದರೊಳಗೆ, ಇದು ಅವಶ್ಯಕತೆ ಇದೆಯಾ, ಸಮಸ್ಯೆ ಪರಿಹಾರ ಮಾಡುತ್ತೆ ಅಂತ ನಾವು ಇಂಟರ್ನಲ್ ಸ್ಕ್ರೂಟಿನಿ ಮಾಡಿ ನಾವೊಂದು ಲಿಸ್ಟ್ ಇದಿಷ್ಟು ಮಂದಿ ಕ್ವಾಲಿಫೈ ಆಗಿದೆ ಅಂತ ಹೇಳ್ತೇವೆ. ಅದು ಆದಮೇಲೆ ಒಬ್ಬರು ಮೆಂಟರ್ಸ್ ಡೊಮೇನ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೇವೆ, ಅಂದರೆ ನಮ್ಮ ಎಕ್ಸ್ಪರ್ಟ್ಸ್ ಮುಂದೆ ಮತ್ತೆ ಪ್ರೆಸೆಂಟೇಷನ್ ಮಾಡಿಸ್ತೇವೆ, ಅಂದರೆ ಅದು ವಿನೂತನತೆ ಅಂತ ತಿಳ್ಕೊಳ್ಳೋಕ್ಕೆ. ಅದು ಆದಮೇಲೆ ಒಂದು ಕಮಿಟಿ ಇದೆ ನಮ್ದು, RIC ಅಂತ ಇರುತ್ತೆ, ಅದರಲ್ಲಿ 5 ಜನ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರು ಆನ್ಲೈನ್ ಪ್ರೆಸೆಂಟ್ ಮಾಡಬೇಕು, ಇಲ್ಲಿ ಬರೋದು ಅವಶ್ಯಕತೆ ಇಲ್ಲ, ಎಲ್ಲಿರ್ತಾರೆ ಅಲ್ಲಿಂದನೇ ಅದೇನು ಐಡಿಯಾ ಅಂತ ಅವ್ರು ಜಸ್ಟಿಫೈ ಮಾಡಬೇಕು, ಇದು ಹೊಸದಿದೆ, ಇದರಿಂದ ಉಪಯೋಗ ಆಗುತ್ತೆ, ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅವ್ರು ಒಂದು 5-4-5 ಸ್ಲೈಡ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ಅವ್ರು ಕನ್ನಡದಲ್ಲಿ ಮಾಡಿ, ಇಂಗ್ಲೀಷಲ್ಲಿ ಮಾಡಿ, ಅಥವಾ ಅವ್ರಿಗೆ ಮಾತಾಡ್ಕಾದ್ರೆ ಬೇರೆಯವ್ರ ಕಡೆ ಮಾಡಿಸಿ ನಡೀತದೆ. ಅದು ಆದ್ಮೇಲೆ ಅಲ್ಲಿ ಪಾಸ್ ಆಗಿಬಿಟ್ರೆ ನಾವು ಮುಂದೆ ಅವ್ರಿಗೆ ಟ್ರೈನಿಂಗ್ ಕರಿತೇವೆ ಒಂದು ವಾರ. ಅಲ್ಲಿ ಮತ್ತೆ ಅವ್ರಿಗೆ ಏನಾಗುತ್ತೆ, ಮಾರಾಟದ ಬಗ್ಗೆ ಅವ್ರಿಗೂ ಅರಿವು ಇರೋದಿಲ್ಲ, ಆಮೇಲೆ ಪ್ರಾಡಕ್ಟ್ನ ಬ್ರ್ಯಾಂಡ್ ಹೆಂಗೆ ಮಾಡಬೇಕು, ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು, ಇದನ್ನು ಮಾರ್ಕೆಟ್ ಪ್ರಮೋಟ್ ಹೆಂಗೆ ಮಾಡಬೇಕು ಅಂತ ಅವ್ರಿಗೆ ಇರೋದಿಲ್ಲ. ಅದಕ್ಕಾಗಿ ನಾವು ಒಂದು ತರಬೇತಿ ಕೊಡ್ತೇವೆ ಒಂದು ವಾರದ್ದು. ಅದು ಆ ತರಬೇತಿ ಆದಮೇಲೆ ಮತ್ತೆ ಆಫ್ಲೈನ್ ಒಂದು ವಾರ ಕೊಡ್ತೇವೆ. ಅದು 15 ದಿವಸಕ್ಕೆ ಮತ್ತೆ ತಯಾರಿ ಮಾಡ್ತೇವೆ ನಾವು ಅವ್ರಿಗೆ ಇನ್ನೊಂದು ಪ್ರೆಸೆಂಟೇಷನ್ಗೆ. ಇನ್ನಷ್ಟು ಚೆನ್ನಾಗಿ ನೀನು ನೆಕ್ಸ್ಟ್ ಕಮಿಟಿ ಮುಂದೆ ಪ್ರೆಸೆಂಟ್ ಮಾಡಿ ಅಂತ ನಾವು ಅದಕ್ಕೆ SIC ಅಂತ ಹೇಳ್ತೇವೆ ನಾವು. ಸೆಲೆಕ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಮಿಟಿ ಅಂತ ಇರುತ್ತೆ, ಅಲ್ಲಿ 7 ಜನ ಎಕ್ಸ್ಪರ್ಟ್ಸ್ ಇರ್ತಾರೆ. ಅಲ್ಲಿ ಮತ್ತೆ ಆನ್ಲೈನ್ ಪ್ರೆಸೆಂಟ್ ಮಾಡ್ತಾರೆ ಅವರು. ಅಲ್ಲಿ ಆನ್ಲೈನಲ್ಲಿ ಪ್ರೆಸೆಂಟೇಷನಲ್ಲಿ ಅವರು ಅಲ್ಲಿ ಏನು ಮಾಡ್ತದೆ, ಆ ಸೆಲೆಕ್ಷನ್ ಕಮಿಟಿ ಏನು ಮಾಡುತ್ತೆ, ಇದು ಸ್ಟಾರ್ಟಪ್ಗೆ ಯೋಗ್ಯ ಇದೆ ಈ ಪ್ರಪೋಸಲ್ಲು ಅಂತ ಅವರು ರೆಕಮೆಂಡ್ ಮಾಡ್ತಾರೆ, ಅಥವಾ ಅವರು ರಿಜೆಕ್ಟೂ ಮಾಡ್ಬೋದು. ಆಮೇಲೆ ಆದರೆ ಎಷ್ಟು ಹಣ ಕೊಡ್ಬೋದು ಇವರಿಗೆ, ಈಗ ಪ್ರೀ ಸೀಡ್ ಇದ್ರೆ 5 ಲಕ್ಷ ಕೊಡಬೇಕು, 4 ಕೊಡಬೇಕು, 3.5 ಕೊಡಬೇಕು, ಎಷ್ಟನ್ನು ಅವರೇ ಡಿಸೈಡ್ ಮಾಡ್ತಾರೆ ಆ ಕಮಿಟಿ. ಸೀಡ್ ಇದ್ರು ಅಷ್ಟೇ, ಅಪ್ ಟು 25 ಎಷ್ಟು ಕೊಡಬೇಕು ಅಂತ. ಒಮ್ಮೆ ಕಮಿಟಿ ರೆಕಮೆಂಡೇಶನ್ ಆದ್ರೆ ಆಯ್ತು ಸರ್, ನಮ್ಮ ಹತ್ರ ಗ್ರಾಂಟ್ಸ್ ಅಲ್ಲಿ ಮೊದಲೇ ಕೊಟ್ಟಿರ್ತಾರೆ ಸರ್ಕಾರದವರು, ನಾವು ಅದನ್ನ ಒಂದು ಫಾರ್ಮಾಲಿಟಿಗೆ ಒಂದು ಅಪ್ರೂವಲ್ ತಗೊಳ್ತೇವೆ. ಅವ್ರ ಕಡೆಯಿಂದ ಒಂದೆರಡು ಕಂಡೀಷನ್ಸ್ ಇದಾವೆ. ಒಮ್ಮೆ ನಿಮ್ದೆಲ್ಲ ಅಪ್ರೂವ್ ಆದ್ಮೇಲೆ ಒಂದು ಕಂಪನಿ ಅಂತ ರಿಜಿಸ್ಟ್ರೇಷನ್ ಆಗಬೇಕು, ಒಬ್ಬ ವ್ಯಕ್ತಿಯಾಗಿ ಮಾಡಕ್ ಬರೋದಿಲ್ಲ. ಈಗ ನಾನೊಂದು ಕಂಪನಿ ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿನೂ ಅಂತ ಮಾಡಬೇಕು. ಆಮೇಲೆ ನಾವು ಗ್ರಾಂಟ್ಸ್ ಅನ್ನ 40%, 40%, 20% ಈ ತರ ರಿಲೀಸ್ ಮಾಡ್ತೇವೆ. ಫಸ್ಟ್ 40% ಕೊಡ್ತೇವೆ, ಅದಕ್ಕೊಂದು 6 ತಿಂಗಳು ಟೈಮ್ ಕೊಡ್ತೇವೆ. ನಾವು ಸ್ವತಃ ಅಲ್ಲಿ ಹೋಗಿ ನೋಡ್ತೇವೆ ಅಭಿವೃದ್ಧಿ ಹೆಂಗೆ ಪ್ರೋಗ್ರೆಸ್ ಮಾಡ್ತಾ ಇದ್ದಾನಂತ. ಜಸ್ಟ್ ನಾವು ದುಡ್ಡು ಕೊಡೋದಿಲ್ಲ, ಅವ್ರಿಗೆ ಟೆಕ್ನಿಕಲ್ ಸಹಾಯ ಮಾಡ್ತೇವೆ, ಮಾರ್ಕೆಟ್ ಸಹಾಯ ಮಾಡ್ತೇವೆ. ಅವ್ರು ನಮ್ಮಲ್ಲೇ ಬಂದು ನಾವು ಒಂದು ಆಫೀಸ್ ಬೇಕಂದ್ರೆ ನಾವು ಆಫೀಸು ಕೊಡ್ತೇವೆ ಅವರಿಗೆ. ಚಿಕ್ಕದೊಂದು ಸ್ಪೇಸ್ ಕೊಡ್ತೇವೆ, ಟೆಲಿಫೋನು, ಕಂಪ್ಯೂಟರ್ ಎಲ್ಲ ನಮ್ಮ ಹತ್ರ ಇದೆ. ಅದಕ್ಕೆ ವರ್ಕಿಂಗ್ ಸ್ಪೇಸ್ ಅಂತ ಹೇಳ್ತೇವೆ ಅಥವಾ ಇನ್ಕ್ಯುಬೇಷನ್ ಸ್ಪೇಸ್ ಅಂತ ಇದೆ, ನಮ್ಮಲ್ಲೇ ಬಂದು ಕೆಲಸ ಮಾಡ್ಬೋದು ಅವರು. ಸೊ ಅದಕ್ಕೂ ಅವಕಾಶ ಇದೆ. ಆಮೇಲೆ ನಮ್ಮಲ್ಲಿರುವಂಥ ಲ್ಯಾಬೊರೇಟ್ರಿಗಳು, ಪ್ರಯೋಗಗಳನ್ನು ಬಳಸ್ಕೋಬೋದು, ನಮ್ಮ ವಿಜ್ಞಾನಿಗಳ ಜೊತೆ ಸಂಪರ್ಕ ಎತ್ಕೊಂಡು ಅವರು ವರ್ಕ್ ಮಾಡ್ಬೋದು. ಅದು ಆದಮೇಲೆ ಫಸ್ಟ್ ಸ್ಟೇಜ್ ಸಕ್ಸಸ್ಫುಲ್ ಮಾಡ್ದ ಅವನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಮತ್ತೆ ಸೆಕೆಂಡ್ ಕೊಡ್ತೇವೆ. ಆಮೇಲೆ ಫೈನಲಿ ಅದನ್ನ ಪೇಟೆಂಟ್ಗೂ ಹೋಯ್ತೇವೆ ನಾವು. ಅದು IP ಆಗ್ತಿದ್ರೆ IP ನಾವು ಸಹಾಯ ಮಾಡ್ತೇವೆ, ಅಥವಾ ಎನಿಥಿಂಗ್, ಈಗ ಪೇಟೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ತರದ ಏನ್ ಬರ್ತಾವ ನಮ್ದು ಡಿಸೈನ್ ಆಗಿರ್ಬೋದು, ಅದ್ರ ರಿಜಿಸ್ಟ್ರೇಷನ್ ಎಲ್ಲ ಸಹಾಯ ಮಾಡ್ತೇವೆ. ಒಟ್ಟಾರೆ ಆ ಸ್ಟಾರ್ಟ್ಅಪ್ ಒಂದು ಒಳ್ಳೆ ಕಂಪನಿಯಾಗಿ ಅಭಿವೃದ್ಧಿ ಹೊಂದಬೇಕಂತ ನಮ್ದು ಮುಖ್ಯ ಉದ್ದೇಶ. ಸೊ ಇಲ್ಲಿವರೆಗೂ ನೀವು ಈ ಒಂದು ಪ್ರಕ್ರಿಯೆ ಇದೆ, ಈ ತರ ಒಂದು ಸಹಾಯ ಇದೆ, ಯಾರಾದರೂ ನಮ್ಮನ್ನ ಇದಕ್ಕೆ ಇದ್ರ ಸಲುವಾಗಿ ಸಂಪರ್ಕ ಮಾಡಬಹುದು. ಡಾಕ್ಟರ್ SS ಡೊಳ್ಳಿ ಅವರೇ, ನೋಡ್ರಿ, ನಾವು ಕೃಷಿಗೆ ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಯಾಕಂದ್ರೆ ನೋಡ್ರಿ, ಬೆಲ್ಲ ಮಾಡೋದಕ್ಕಿಂತ ಅದನ್ನ ಮಿಠಾಯಿ ಮಾಡಿ ಮಾಡುವಂತ, ಆಮೇಲೆ ಸಿರಿಧಾನ್ಯಗಳನ್ನು ನೇರವಾಗಿ ಕೊಡೋದಕ್ಕಿಂತ ಅದನ್ನ ಸಂಸ್ಕರಣೆ ಮಾಡಿ ಮತ್ತು ಅವುಗಳ ಮೂಲಕ ಬೇರೆ ಬೇರೆ ಸಂಶೋಧನೆ ಬಹಳ ಮುಖ್ಯ. ಅಂದ್ರೆ ಕೃಷಿ ಶೋಧನೆ ಸಾಧನೆ ಅನ್ನೋದೇ ಇದಕ್ಕೆ, ಅದಕ್ಕೆ ಈ ಸ್ಟಾರ್ಟ್ಅಪ್ ಕೂಡ ಒಂದು ಸಂಶೋಧನೆನೆ. ಆ ಸಂಶೋಧನೆ ಮಾಡಿ ಒಂದು ಐಡಿಯಾವನ್ನು ನಾವು ಅದನ್ನ ತಮ್ಮಂಥ ಸಂಸ್ಥೆ ಅದಕ್ಕೆ ಐಡಿಯಾಗಳನ್ನು ತೆಗೆದುಕೊಂಡು ಹೊಸ ಹೊಸ ಉತ್ಸಾಹ ತರೋರು ಮುಂದೆ ಬರಬೇಕು. ಈ ರೈತರಿಗೆ ಇದರಿಂದ ಏನು ಲಾಭ ಆಗ್ತದೆ ರೀ? ಆಮೇಲೆ ಈ ಥರ ಸ್ಟಾರ್ಟ್ಅಪ್ಗಳಿಗೆ ನೀವು ಪ್ರಮೋಟ್ ಮಾಡೋದ್ರಿಂದ ಯುವಜನರಿಗೆ, ಮಹಿಳೆಯರಿಗೆ ಹೇಗೆ ಅದರ ಒಂದು ಪ್ರಯೋಜನ ಪಡ್ಕೊಳ್ಬಹುದು, ಏನು ಅನುಕೂಲ ಅಂತ ಹೇಳ್ತೀರಿ? ಇದ್ರ ಮುಖ್ಯ ಉಪಯೋಗ ರೈತರಿಗೆ ಆಗೋದು ಸರ್. ನಾವು ಈ ಸ್ಟಾರ್ಟ್ಅಪ್, ಸರ್ಕಾರ ಸ್ಟಾರ್ಟ್ಅಪ್ಗಳನ್ನು ಯಾಕೆ ಪ್ರಮೋಟ್ ಮಾಡ್ತಾ ಇದೆ ಅಂದರೆ ಇದರಿಂದ ರೈತರಿಗೆ ಉಪಯೋಗ ಆಗಲಿ ಅಂತ. ನಾವು ಒಂದು ಉದಾಹರಣೆ ಹೇಳಿದೆ ನಿಮಗೆ, ಪ್ಯೂಪಾದ ವೇಸ್ಟಿಂದ ಒಂದು ಕೋಳಿ ಫೀಡನ್ನು ತಯಾರು ಮಾಡಿದ್ದಾನೆ. ಅದು ಪ್ರೋಟೀನ್ ರಿಚ್ ಕೋಳಿ ಫೀಡು, ಕಡಿಮೆ ಬೆಲೆಯಲ್ಲಿ ಒಳ್ಳೆ ಫೀಡು ಕೊಡ್ತಾ ಇದ್ದಾರೆ. ಇದನ್ನು ಸುಮಾರು ನನ್ನ ಪ್ರಕಾರ ಒಂದು 100 ಪೋಲ್ಟ್ರಿ ಫಾರ್ಮ್ಗಳನ್ನು ಬಳಸ್ತಾ ಇದ್ದಾವೆ. ಹಾಗೇನೆ ಈ ಸಿಕೇಚರ್ ಅಂತ ಒಂದು ಇನ್ನೊಂದು ಉದಾಹರಣೆ ಕೊಟ್ಟೆ. ಅದು ಏನಾದರೂ ಡೆವಲಪ್ ಆಗಿ ಮಾರ್ಕೆಟ್ಗೆ ಇನ್ನೂ ಬಿಡ್ತಾ ಇಲ್ಲ ಅವನು ಹುಡುಗ, ಅದು ಪೇಟೆಂಟ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಅಷ್ಟು ಜನಕ್ಕೆ ಅದು 100 ಜನ, 200 ಜನ, 1,000 ಜನನೂ ಬಳಸ್ಕೋಬಹುದು. ಇನ್ನೊಂದು ಇಲ್ಲೊಂದು ಫ್ಯೂಚರ್ ಬಯೋಟೆಕ್ ಅಂತ ನಾವು ಕೊಟ್ಟಿದ್ದೇವೆ ಮಂಜುನಾಥ್ ಅಂತ ಧಾರವಾಡದವ್ರೇನೆ. ಅವರು ಒಂದು ಈ ಕನ್ಸೋರ್ಷಿಯ ಆಫ್ ಬಯೋ ಫರ್ಟಿಲೈಸರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಅವ್ರು 1 ಕೋಟಿ ಬಿಸ್ನೆಸ್ ಜಾಸ್ತಿ ಇದೆ. ಅದೇನು ಗೊಬ್ಬರ ತಗೊಳ್ಳೋರೆಲ್ಲ ರೈತರನೇ. ಅಂದರೆ ಒಳ್ಳೆ ಒಂದು ಪ್ರೊಡಕ್ಟು ರೈತರಿಗೆ ಲಭ್ಯ ಆಗ್ತಾ ಇದೆ ಕಡಿಮೆ ಬೆಲೆಯಲ್ಲಿ. ಆಮೇಲೆ ಇನ್ನೊಂದು ನಾನು ನಿಮಗೆ ಮಷಿನ್ ಬಗ್ಗೆ ಹೇಳಿದೆ. ಇವೆಲ್ಲನೂ ಜನರಲ್ ಪಬ್ಲಿಕ್ಗೆ ನೇರವಾಗಿ ಉಪಯೋಗ ಅಂಥದ್ದು. ಅಂದರೆ ಇದರಲ್ಲಿ ಉದ್ದೇಶ ಏನಪ್ಪ ಅಂದರೆ ಒಳ್ಳೆ ತಂತ್ರಜ್ಞಾನಗಳು ಕಡಿಮೆ ವೆಚ್ಚದಲ್ಲಿ ಬಹಳ ಎಫಿಷಿಯೆಂಟ್ ಇರುವಂಥ ಟೆಕ್ನಾಲಜಿಗಳು ರೈತರಿಗೆ ಲಭ್ಯ ಆಗಬೇಕು ಅನ್ನೋದೇ ಸ್ಟಾರ್ಟ್ಅಪ್ ಉದ್ದೇಶ. ಆಮೇಲೆ ಅದೇ ಥರ ಈಗ ಸ್ಟಾರ್ಟ್ಅಪ್ಗಳು ಬೆಳೆದ್ರೆ ಒಂದು ಇಂಡಿಯನ್ ಎಕಾನಮಿ ಬೆಳೆತ್ತೆ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಒಟ್ಟಾರೆ ಈ ಆರ್ಥಿಕತೆ 3 ಸೆಕ್ಟರಿಂದ ಬರ್ತದೆ. ಒಂದು ಮ್ಯಾನುಫ್ಯಾಕ್ಚರಿಂದ ಬರುತ್ತೆ, ಇನ್ನೊಂದು ಸರ್ವಿಸಿಂದ ಬರುತ್ತೆ, ಮೂರನೇ ಕೃಷಿಯಿಂದ ಬರುತ್ತೆ. ಈ ಕೃಷಿನಲ್ಲಿ ಏನಾದರೂ ಈ ಅಭಿವೃದ್ಧಿಗಳು ಸಣ್ಣ ಸಣ್ಣ ಏನು ಅಭಿವೃದ್ಧಿಗಳು ಆಗ್ತವೆ, ಇದು ಖಂಡಿತವಾಗಿ ಕೃಷಿ ಆದಾಯಕ್ಕೆ ಅಥವಾ ಒಟ್ಟಾರೆ ವರಮಾನಕ್ಕೆ ಇದು ಒಂದು ತಮ್ಮ ಒಂದು ಕೊಡುಗೆ ಕೊಟ್ಟಂಗಾಗತ್ತೆ. ಸೊ ಇದು ರೈತರ ಉಪಯೋಗ ಬಹಳಷ್ಟು ಇದರಿಂದ ಇದೆ. ನಾನು ಆಗಲೇ ಹೇಳಿದಾಗೆ ಇದು ಈಗ ವಿನೂತನತೆ ಅನ್ನೋದು ಯಾರಿಂದನೂ ಬರ್ಬೋದು, ಅದೇನು ನಮ್ಮ ಸಂಸ್ಥೆಯಿಂದ ಬರಬೇಕಂತೇನಿಲ್ಲ, ರೈತರಿಂದನೇ ಬರ್ಬೋದು. ರೈತರು ಒಳ್ಳೆಯ ಸಂಶೋಧಕರನ್ನೇ, ಅವ್ರ ಯಾಕಂದ್ರೆ ಸಮಸ್ಯೆಯೊಳಗೆ ಇದ್ದಿದ್ರಿಂದ ಅವ್ರಿಗೆ ಒಳ್ಳೊಳ್ಳೆ ಪರಿಹಾರಗಳನ್ನು ಇರ್ತವೆ. ಸೊ ಅಂಥವ್ರಿಗೆ ಇದೊಂದು ಅವಕಾಶ. ಒಂದು ಪ್ರಯೋಗ ಮಾಡಿ ಹೋಗ್ತೀನಿ ಅಂದರೆ ಅದು ಉಪಯೋಗ ಆಗೋದಿಲ್ಲ, ಮತ್ತೆ ಅದು ರೈತರಿಗೆ ಮುಟ್ಟೋದಿಲ್ಲ. ಅದು ಒಂದು ಉದ್ದಿಮೆ ಆಗಿ ಒಂದು ಕಂಪನಿ ಆಗಿ ಬೆಳೀತಂದ್ರೆ ಖಂಡಿತವಾಗಿ ಅದು ರೈತರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಇವತ್ತು ಯಾವುದೇ ದೊಡ್ಡ ಉದ್ಯಮಿ ಬೆಳೆದಾರಂದ್ರೆ ಅವರು ಸವಾಲುಗಳನ್ನು ಸ್ವೀಕರಿಸ್ತಾರೆ. ಈ ಥರ ಸ್ಟಾರ್ಟಪ್ಗಳನ್ನು ಮಾಡಿದವರು ಈಗ ವಿಶೇಷವಾಗಿ ಈ ಸಾಫ್ಟ್ವೇರ್ ಉದ್ಯಮದೊಳಗೆ ಇಂಥ ಸ್ಟಾರ್ಟಪ್ನಿಂದ ಭಾಳ ಮುಂದೆ ಬಂದಂಥವ್ರು, ದೊಡ್ಡ ದೊಡ್ಡ ಕಂಪ್ನಿಗಳ ಸಿಇಒ ಆದಂಥವ್ರು ಭಾಳ ಜನ ಇದ್ದಾರೆ. ಹೀಗಾಗಿ ಅಂದರೆ ನಾವು ಏನೇನು ದೊಡ್ಡದೇ ಇಟ್ಕೊಳ್ಳೋದು, ದೊಡ್ಡದ ಸಾಧನೆ ಮಾಡಬೇಕು ಅಂದಾಗ ಇದು ಸ್ಟಾರ್ಟ್ಅಪ್ ಒಂದು ಒಳ್ಳೆಯ ಅವಕಾಶ. ಯಾಕಂದರೆ ಒಂದು ನಮ್ಮ ಆರ್ಥಿಕತೆಗೆ ಬೆನ್ನೆಲುಬಾಗಿರೋದು ಕೃಷಿ, ಆ ಕೃಷಿಯಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಆಗೋದು, ಅದು ಒಂದು ಉದ್ಯಮ ಆಗುವಂಥದ್ದು. ನೀವು ರೈತರಿಗೆ ಕೇಳಿದ್ರಲ್ಲ, ಒಂದು ಬೆಂಚ್ ಗ್ರಾಫ್ಟಿಂಗ್ ಅಂತ ಒಬ್ರು ಬಂದರು ಇಂಡಿನಲ್ಲಿ. ಇದು ಗ್ರಾಫ್ಟಿಂಗು ಕೃಷಿ ಕಸಿ ಮಾಡಂತ ಹೇಳ್ತೇವೆ, ಭಾಳಷ್ಟು ಹಳೆದಿದು. ಬೆಂಚ್ ಗ್ರಾಫ್ಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಈ ದ್ರಾಕ್ಷಿ ಏನು ಅಗಿಗಳು ಒಯ್ತಾರೆ ಅವ್ರದೇ ಒಂದು ಟೆಕ್ನಾಲಜಿ ತೊಗೊಂಬಂದ್ರೆ ಅವರು ಭಾಳ ಫಾಸ್ಟಾಗಿ, ಒಂದು ನೀವು ನಂಬೋದಿಲ್ಲ, 1 ಗಂಟೆಗೆ 2,000 ಕಸಿ ಆಗುತ್ತದೆ ಮಷೀನಲ್ಲಿ. ಆಮೇಲೆ 100% ಸಕ್ಸಸ್ಸು. ಆಮೇಲೆ ಅದು ರೂಟಿಂಗ್ ಎಲ್ಲ ನೋಡಿದ್ರೆ ಭಾಳಷ್ಟು. ನೀವು ನಂಬ್ತಿರೋ ಇಲ್ಲೋ, ಅವ್ರೀಗ 100,000 ಸಸಿಗಳನ್ನು ಮಹಾರಾಷ್ಟ್ರಗೆಲ್ಲ ಮಾರಾಟ ಆಗ್ತಾ ಇದೆ ಒಂದೇ ಟೆಕ್ನಾಲಜಿ. ಅವ್ರಿಗೆ ನಾವು ಎಷ್ಟು 25 ಲಕ್ಷದಲ್ಲಿ ಒಂದು ಅವರೊಂದು ಈ ಇನ್ಕ್ಯುಬೇಷನ್ ಇದು ಮಾಡಿದ್ದಾರೆ, ಅದನ್ನು ಸಸಿ ತಯಾರಕ್ಕೆ ಒಂದು ಏನು ಬೇಕು ಅದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ, ಅದೊಂದು ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ. ಅಂದರೆ 100,000 ಜನರು ಅದರಿಂದ ಉಪಯೋಗ ತಗೋತಾರೆ. ಹಾಗೆ ಒಂದು ಸ್ಟಾರ್ಟ್ಅಪ್ ಬೆಳೆದು ಬಿಟ್ಟರೆ ಅದು ಭಾಳ ಜನರಿಗೂ ಉಪಯೋಗ ಆಗುತ್ತೆ, ಆಮೇಲೆ ಅವರಿಗೂ ಉಪಯೋಗ ಆಗುತ್ತೆ, ಯಾರು ಮಾಡಿರ್ತಾರೆ ಅವ್ರಿಗೂ ಉಪಯೋಗ ಆಗುತ್ತೆ. ಖರೆ ನೋಡಿ, ಈಗ ಮೈಕ್ರೋಗ್ರೈನ್ಸ್ ಅಂತ ಬಂದದ, 2 ಎಲೆಗಳ, ಅದು ಭಾಳ ಪ್ರೋಟೀನ್ ರಿಚ್, ಆಮೇಲೆ ವಿಟಮಿನ್ ಯುಕ್ತ ಆದಂಥದ್ದು, ಅದು ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೊಡುವಂಥದ್ದು. ಹೀಗೆ ಹೊಸ ಹೊಸವುಗಳನ್ನು ಈ ಹೊಸ ಒಂದು ಕೃಷಿ ಪದವೀಧರಾಗಿರ್ಬೋದು ಅಥವಾ ಕೃಷಿ ಮಾಡ್ತಾ ಇರೋ ಅಲ್ಲಿ ಅನುಭವದಿಂದನೇ ಕಂಡುಹಿಡಿಯುವಂಥ ಕೆಲವೊಂದು ಐಡಿಯಾಗಳಿದಾವಲ್ಲ, ಅವುಗಳು ಒಂದು ಸ್ಟಾರ್ಟಪ್ ಮೂಲಕ ತಮ್ಮ ಸಂಸ್ಥೆ ಮೂಲಕ ಬಂದರೆ ಖಂಡಿತವಾಗಿ ಕೂಡ ಅವರು ಹೆಮ್ಮರವಾಗಿ ಬೆಳೀತಾರೆ. ಅದು ಖಂಡಿತವಾಗಿಯೂ ಕೂಡ ಆರ್ಥಿಕತೆ ಅದಕ್ಕೆ ಒಂದು ಇಂಬಾಗ್ತದೆ, ಮತ್ತು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಬೆಳೀತದೆ, ಅಂದರೆ ನಮ್ಮ ಒಂದು ವಿಚಾರ ಹೊರಗಡೆ ಹೋಗ್ತದೆ. ಹೀಗಾಗಿ ಹಂಗಿರೋದ್ರಿಂದ ಅಂದರೆ ಭಾರತ ತಂತ್ರಜ್ಞಾನದಲ್ಲಿ ಮುಂದುವರೆದಂಥ ಸ್ಟಾರ್ಟಪ್ಗಳಿಗೆ ಹೆಸರಾದಂಥ ಬಂದರೆ ಖಂಡಿತವಾಗ್ಲೂ ಆರ್ಥಿಕತೆ ನಾಗಾಲೋಟದಲ್ಲಿ ಮುಂದುವರಲಿಕ್ಕೆ ಏನು ಇದಿಲ್ಲ. ಅದಕ್ಕೆ ನಮ್ಮ ಯುವಜನರು ಸಾಕಷ್ಟು ಜನ ಇಷ್ಟಪಟ್ಟವರು ಇದ್ದಾರೆ, ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಇನ್ನೂ ಜನ ನಾನು ಇದನ್ನು ಮಾಡ್ತೀನಿ, ನನಗೂ ಒಂದು ಐಡಿಯಾ ಇದೆ, ನಾನು ಈ ಒಂದು ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಸಹಾಯ ತೆಗೆದುಕೊಳ್ತೀನಿ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತೀನಿ ಅಂತಂದರೆ ಈ ಯಾರನ್ನ ಸಂಪರ್ಕಿಸಬೇಕು, ಅರ್ಜಿ ಹಾಕಬೇಕು ಅಂದರೆ ತಮ್ಮ ವಿಳಾಸ, ತಮ್ಮ ಮೊಬೈಲ್ ನಂಬರ್ ಏನಾದರೂ ಇದ್ದರೆ ಖಂಡಿತವಾಗಿ ಕೊಡ್ಬೋದಾ? ಕೊನೆಯದಾಗಿ, ಇದು ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಂತ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಕಟ್ಟಡದಲ್ಲೇ ನಮ್ಮದು ಆಫೀಸ್ ಇದೆ, ಅಲ್ಲಿ ಹೊರಗಡೆ ನಮ್ಮದು ಬೋರ್ಡ್ ಇದೆ. ನಮ್ಮ ಕಚೇರಿನಲ್ಲಿ ಒಂದು 6-7 ಜನ ಸಿಬ್ಬಂದಿ ಇರ್ತಾರೆ. ನೀವು ಯಾವಾಗಾದರೂ ಇಲ್ಲಿ ಅವರು ಧಾರವಾಡ ಸುತ್ತಮುತ್ತಲಿನವರು ಅಲ್ಲಿ ನೇರವಾಗಿ ಬಂದು ನೀವು ಸಂಪರ್ಕ ಮಾಡಿ ವಿಷಯ ಕೇಳಬಹುದು. ಎರಡನೇ ಮೂಲ ನಾನು ಆಗಲೇ ಹೇಳಿದಾಗೆ ನಮ್ಮದೊಂದು ವೆಬ್ಸೈಟ್ ಇದೆ, krishik-abi.org.in ಅಂತ, ಅಂದರೆ ನಿಮಗೆ ನಮ್ದೆಲ್ಲ ವಿವರ ಸಿಗುತ್ತೆ. ಸರ್ ಹೇಳಿ, krishik-abi.org.in ಇದಕ್ಕೆ ನೀವು ಸಂಪರ್ಕ ಮಾಡಿದ್ರೆ ನಿಮ್ಗೆ ಸಿಗತ್ತೆ. ಅಥವಾ ಜಸ್ಟ್ ನೀವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಂತ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನಮ್ದು ಕೃಷಿಕದ್ದು ಬರುತ್ತೆ, ನೀವು ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ನಮ್ದೆಲ್ಲ ಡೀಟೇಲ್ ಸಿಗತ್ತೆ. ಆಮೇಲೆ ನಮ್ಮಲ್ಲಿ ಬಂದ್ರೆ ನಿಮಗೆ ಪ್ರಾಡಕ್ಟ್ಗಳು ನಾವು ಇಲ್ಲಿವರೆಗೆ ಮಾಡೋದು ಡಿಸ್ಪ್ಲೇ ಇದೆ, ಆಮೇಲೆ ಮಾರ್ಗದರ್ಶನ ಕೊಡ್ತೇವೆ, ಎಲ್ಲಾನು ನಿಮ್ಗೆ ಅಪ್ಲಿಕೇಶನ್ ತುಂಬಾ ಬರ್ದಿದ್ರೆ ನಾವು ಅದು ಹೇಗೆ ಅಂತ ಹೇಳ್ಕೊಡ್ತೇವೆ. ಇಷ್ಟು ನಿಮಗೆ ಇಲ್ಲಿ ದೂರಿದ್ದವ್ರು ಬರಕ್ಕಾಗಲಿಲ್ಲ ಅಂದ್ರೆ ನೀವು ಖಂಡಿತವಾಗಿ ನನ್ನನ್ನು ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ನಂಬರು 9845142796. ಮತ್ತೊಮ್ಮೆ ಹೇಳಿ, 9845142796. ಇನ್ನೊಂದು ನಂಬರ್ ತಗೊಳ್ಳಿ, 0836. ಇದು ಯಾವಾಗಾದ್ರೂ ಮಾಡಬಹುದು, 2214470. 2214470 ಇದಕ್ಕೂ ತಾವು ಸಂಪರ್ಕ ಮಾಡಬಹುದು. ಎರಡರಲ್ಲಿ ಯಾವ್ದಾದ್ರು ನಂಬರ್ಗೆ ತಾವು ಸಂಪರ್ಕ ಮಾಡಿ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ತಮಗೆ ಎಲ್ಲ ಡೀಟೇಲ್ಸ್ಗಳು ತಮಗೆ ಲಭ್ಯ ಇದೆ. ಬಹಳ ಸಂತೋಷ ಡಾಕ್ಟರ್ SS ಡೊಳ್ಳಿಯವರೇ. ಹೆಚ್ಚು ಹೆಚ್ಚು ಜನ ತಮ್ಮನ್ನು ಸಂಪರ್ಕಿಸಲಿ, ಹೆಚ್ಚು ಹೆಚ್ಚು ಅಗ್ರಿ ಸ್ಟಾರ್ಟ್ಅಪ್ಗಳು ಬರಲಿ ಅಂತ ಆಸೆ ಮಾಡ್ತಾ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ಭಾಳ ಹೃತ್ಪೂರ್ವಕ ಮಾಹಿತಿ ನೀಡಿದಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಎಲ್ಲರಿಗೂ, ನಮಸ್ಕಾರ. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳಿಗೆ ಪ್ರೋತ್ಸಾಹ ಯೋಜನೆ ಈ ಕುರಿತಂತೆ ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿಕ್ ಅಗ್ರಿ ಬಿಸಿನೆಸ್ ಇನ್ಕ್ಯುಬೇಟರ್ಸ್ನ ಸಿಇಒ ಹಾಗೂ ಪ್ರಧಾನ ಸಂಶೋಧಕರಾದಂತಹ ಡಾಕ್ಟರ್ SS ಡೊಳ್ಳಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕೃಷಿ ಕಾಮಧೇನು ರೈತರ ಸಿಹಿ ಜೇನು